ತ್ಯಾಜ್ಯ ಘಟಕ ಲೋಕಾರ್ಪಣೆಗೊಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಂಪುಟ ಪುನರಚನೆ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ದ ಸಚಿವ ಕೆಎಚ್ ಮುನಿಯಪ್ಪ. ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ಶೀತಗಾಳಿ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಮತ್ತು ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 MHz. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿ ರಂಗ ಪ್ರಸಾರವಾಗಲಿದೆ. ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದ ವಿಷಯ ಕೃಷಿ ಬದುಕಿನ ಅನುಭವದ ಕುರಿತು ಚನ್ನರಾಯಪಟ್ಟಣ ತಾಲೂಕಿನ ಬಿಎಂ ಮಾದಿಹಳ್ಳಿಯ ಕೃಷಿಕ ಶೆಟ್ಟಿಗೌಡ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಮಟ್ಟನವಿಲೆ ಅಂಚೆಯ ಬಿಎಂ ರಸ್ತೆಯಲ್ಲಿರತಕ್ಕಂತಹ ಮಾದಿಹಳ್ಳಿಯ ಶೆಟ್ಟಿಗೌಡರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ ಸರ್. ಗೌಡ್ರೆ, ಎಷ್ಟು ವಯಸ್ಸು ತಮಗೆ? ಸರ್ ಈಗಾಗಲೇ 65 ಸರ್. 65 ವರ್ಷ ಆಯ್ತು. ಏನು ಓದಿದ್ರಿ ತಾವು? ಸರ್ ನಮ್ದು ತ್ರಿಬಲ ಗ್ರಾಜುಯೇಷನ್, BA, BEd, MEd ತ್ರಿಬಲ ಗ್ರಾಜುಯೇಷನ್ ಆಗಿ ಒಂದು ಖಾಸಗಿ ಸಂಸ್ಥೆಯಲ್ಲಿ ಡಿಎಡ್ ಕಾಲೇಜಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೆ. ಬಿಎಡ್ ಕಾಲೇಜ್ನಲ್ಲಿ ಟೀಚರ್ಸ್ ಟ್ರೈನಿಂಗ್ ಕಾಲೇಜ್, ಅದು ಸುಮಾರು 1,000+ ಶಿಷ್ಯರು ನಾವು ತಯಾರು ಮಾಡಿ ಕಳಿಸಿದ್ವಿ. ಅದಾದ ನಂತರ ನಾವು ರೈತಾಪಿ ಜನ ಗ್ರಾಮೀಣ ಪ್ರದೇಶದಲ್ಲಿ ಇರೋದ್ರಿಂದ ಏನಾದರೂ ನಾವು ಹುಟ್ಟಿದವರಲ್ಲೇ ನಾವು ಏನಾದ್ರು ಒಂದು ಕೃಷಿ ಚಟುವಟಿಕೆ ತೊಡಬೇಕು ಅಂತೇಳಿ ಈಗ ಒಂದು 2 ವರ್ಷದಿಂದ ಊರಲ್ಲಿದ್ದೆ. ತುಂಬ ವರ್ಷದಿಂದ ನಾವು ಟೌನಲ್ಲಿ ಚನ್ನಾಪಟ್ಟಣದಲ್ಲಿ ಇದ್ದಿದ್ದು ಸರ್. ಎಲ್ಲೆಲ್ಲಿ ಓದಿದ್ರಿ? ಸರ್ ನಾವು ಪ್ರಾಥಮಿಕ ಶಾಲೆಯನ್ನು ಮಾದಿಹಳ್ಳಿ ನಮ್ಮೂರಲ್ಲೇ 1-4 ತರಗತಿ, ಮತ್ತು 5, 6, 7 ಮಟ್ನೂಲೆ ಒಂದು ಹೈಯರ್ ಪ್ರೈಮರಿ ಸ್ಕೂಲು, ಮತ್ತು ಪ್ರೌಢಶಾಲೆ ಇರಿಸಾವಲ್ಲಿ ನಾವು ಓದಿದ್ದು, ಮತ್ತು PUC ಡಿಗ್ರಿವರೆಗೆ ಮಂಡ್ಯ ಸರ್ಕಾರಿ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದು, BEd ಶ್ರೀ ಆದಿಚುಂಚನಗಿರಿ ಚನ್ನರಾಯಪಟ್ಟಣದಲ್ಲಿ ಓದಿದ್ದು, MEd ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ಸ್ಟಡಿ ಮಾಡಿ ಅದಾದ ನಂತರ ತಕ್ಷಣದಲ್ಲೇ ನಾವು DEd ಕಾಲೇಜಿನಲ್ಲಿ ಜಾಯ್ನ್ ಆಗಿ ಸೈಕಾಲಜಿ ಉಪನ್ಯಾಸಕನಾಗಿ ಸುಮಾರು ವರ್ಷ ನಾವು ಕೆಲಸ ನಿರ್ವಹಿಸಿದ್ದೀನಿ. ವಿದ್ಯಾರ್ಥಿಗಳು ನಾವು ಟ್ರೈನಿಂಗ್ ಕೊಟ್ಟ ನಂತರ ಶಿಕ್ಷಕರಾಗಿ ಅವರು 1,000+ ಶಿಕ್ಷಕರು ಎಲ್ಲ ಕಡೆ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದು ನಮ್ಮ ವೃತ್ತಿ ಜೀವನ ಮುಗಿದ ಮೇಲೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಬಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿ ಕೃಷಿಯನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಈ ಒಂದು 2 ವರ್ಷದಿಂದ ನಾವು ಊರಲ್ಲಿ BM ರಸ್ತೆ ಹೈವೇ ರೋಡಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ತಂದೆಯವ್ರ ಕಾಲಕ್ಕೆ ಎಷ್ಟು ಜಮೀನಿತ್ತು? ತಂದೆಯವರು ಮಾಡಿದ್ರು ಸರ್, ತಂದೆಯವರು ಮಾಡಿದ್ರು ಕೂಡ ನಾವು ಸ್ವಲ್ಪ ಅವರ ಆದಮೇಲೆ ನಾವು ಸ್ವಲ್ಪ ಸ್ವಂತ ತಗೊಂಡ್ವಿ. ತಗೊಂಡಲ್ಲಿ ಒಂದು ಬೋರ್ವೆಲ್ ಹಾಕ್ಸಿ ಮೊದಲು ಒಂದು 200 ತೆಂಗಿನ ಗಿಡವನ್ನು ನೆಟ್ಟು, ಅದು ಮೊದಲು ಬೋರ್ ಇರಲಿಲ್ಲ, ಒಂದು ತದನಂತರ ನಾವು ಬೋರ್ವೆಲ್ ಹಾಕಿ ನೀರು ಬೆಳೆಸಿ ತೋಟ ಮಾಡಿದ್ದೀವಿ ಸರ್. ನೀವು ವೃತ್ತಿಯಲ್ಲಿ ಇರುವಾಗಲೂ ಕೂಡ ಕೃಷಿ ಕೆಲಸಗಳನ್ನು ಮಾಡ್ತಾ ಇದ್ರೆ? ಮಾಡ್ತಿದ್ದೆ ಸರ್, ಯಾಕೆಂದ್ರೆ ನಾವು ರೈತಾಪಿ ಜನ ಆದ್ರಿಂದ ಅಲ್ಲಿದ್ದರೂ ಕೂಡ ಶನಿವಾರ ಭಾನುವಾರ ರಜಾ ದಿನದಲ್ಲಿ ಬಂದು ತೋಟಕ್ಕೆ ಬಂದು ತೋಟಕ್ಕೆ ನೀರು ಹಾಯಿಸೋದು, ತೋಟ ನೋಡೋದು, ಈ ಥರ ಎಲ್ಲ ಕೆಲಸವನ್ನು ಮಾಡ್ತಿದ್ವಿ. ಅದಾದ ನಂತರ ಈಗ ಹೆಚ್ಚಾಗಿ ಕೃಷಿಯಲ್ಲಿ ನಾವು ತೊಡಗಿಸ್ಕೊಂಡಿದ್ವಿ. ಈಗ ಊರಿಗೆ ಹತ್ತಿರದಲ್ಲೇ ನೀವು ವೃತ್ತಿಯಲ್ಲೂ ಇದ್ದಿದ್ರಿಂದಾಗಿ ನಿಮಗೆ ಅನುಕೂಲ ಆಗ್ತಿತ್ತು ಅನ್ಸುತ್ತೆ? ಹೌದೌದು ಸರ್, ಏಕೆಂದ್ರೆ ನಮ್ದು ಏನೋ ಒಂದು 15 ನಿಮಿಷ ಅಷ್ಟೇ, ಚನ್ನಪಟ್ಟಣ ಟೌನ್ಗೂ ನಮಗೂ 15 ನಿಮಿಷದಿಂದ ಯಾವ ಬೇಕಾದ್ರೂ ಬಂದು ಹೋಗುವಂಥದ್ದು, ನಮಗೆ ಭಾಳ ಅನುಕೂಲ ಆಯ್ತದ್ದು ಕೃಷಿ ಚಟುವಟಿಕೆಯಲ್ಲಿ. ಈಗಲೂ ಕೂಡ ಕೃಷಿಯಲ್ಲಿ ಸ್ವಲ್ಪ ಆಸಕ್ತಿ ಇರೋದ್ರಿಂದ ಈಗ ಇನ್ಮೇಲೆ ಇನ್ನೂ ಹೆಚ್ಚಿನದಾಗಿ ಮಾಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ನಮ್ಮಲ್ಲಿದೆ. ನೀವು ಕೊಂಡ್ಕೊಂಡ ಜಮೀನು ಅಂತ ಹೇಳಿದ್ರಲ್ಲ, ಹೇಗೆ ಅಭಿವೃದ್ಧಿ ಪಡಿಸಿದ್ರಿ ಅದನ್ನು? ಸರ್, ಅದು ಮೊದಲು ತಗೊಂಡಾಗ ಅದು ಏನು ಇರಲಿಲ್ಲ, ನೀರಾವರಿ ಏನೂ ಇರಲಿಲ್ಲ ನಮ್ಮದೇ. ನಂತರ ಅದರಲ್ಲಿ ಒಂದು ಬೋರ್ವೆಲ್ ಹಾಕ್ಸಿ, ಬೋರ್ ಆಗ ಭಾಳ ನೀರು 300 ಅಡಿ ಏನೋ ಹಾಕ್ಸಿದ್ವಿ, ತುಂಬ ಚೆನ್ನಾಗಿ ನೀರು ಬರ್ತಿತ್ತು ಅವಾಗ. ಅದರಿಂದಲೇ ಹೆಂಗೆ ಮಾಡಿ ಈಗ ಸ್ವಲ್ಪ ಮಳೆಗಾಲ ಕಡಿಮೆ ಇದೆ, ಈಗಲೂ ನೀರು ಚೆನ್ನಾಗಿ ಬರ್ತಾ ಇದೆ. ಅದಾದ ನಂತರ ಎಲ್ಲ ತೆಂಗನ್ನು ನೆಟ್ಟಿದ್ವಿ, ಒಂದ್ಸರಿ ಕಬ್ಬನ್ನು ಬೆಳೆದಿದ್ವಿ, ಆಲೂಗೆಡ್ಡೆ ಬೆಳೆದಿದ್ವಿ, ಬಾಳೆ ಬೆಳೆದಿದ್ವಿ, ಎಲ್ಲ ಬೆಳೆಯನ್ನು ಕೂಡ ಬೆಳೆದಿದ್ವಿ. ಈಗ ಏನಾದ್ರು ಮಾಡಬೇಕು ಅಂತ ಹೇಳಿ, ಏಕೆಂದರೆ ನಾವು ರೈತಾಪಿ ಜನ ಆದ್ದರಿಂದ ನಮ್ಮ ಮಗನೂ ಕೂಡ ಅದೇ ಒಂದು ಇಂಟ್ರೆಸ್ಟಲ್ಲಿದ್ದ. ಅವನು ಕೂಡ ಒಂದು ಡಿಪ್ಲೊಮಾ ಮಾಡಿಕೊಂಡು ಬೆಂಗಳೂರಲ್ಲಿ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಿದ್ದ. ಇವತ್ತು ನಮ್ಮ ವೃತ್ತಿ ಜೀವನದಲ್ಲಿ ಕೃಷಿ ಒಂದು ಅನುಕೂಲ ಆಗ್ತದೆ ಅಂತ ಹೇಳಿ ಅವನು ಇಲ್ಲೇ ಅವನು ಮಾಡ್ತಾಯಿದ್ದಾನೆ. ಅವನು ಈ ಒಂದು ಕೋಳಿ ಸಾಕಾಣಿಕೆಗೆ, ಹೈನುಗಾರಿಕೆಗೆ, ಕುರಿ ಸಾಕಾಣಿಕೆ ಇವೆಲ್ಲ ಭಾಳಷ್ಟು ಆಸಕ್ತಿ ಇರೋದ್ರಿಂದ ಯಾರೋ ಸಂಬಂಧಿಕರು ಒಂದು 5-10 ಮರಿದು ಒಂದು ಕೋಳಿಯನ್ನು ಅವ್ರು ಕೊಟ್ಟಿರೋ ನಮಗೆ ತಗೊಂಬಂದಿದ್ದ. ಅದರಲ್ಲೇ ಒಂದು ಡೆವಲಪ್ ಮಾಡಿ ಒಂದು 200-300 ಕೋಳಿ ಆಗಿತ್ತು. ಅದು ಹೆಚ್ಚು ಬೆಳವಣಿಗೆ, ಈಗಾಗಲೇ 400 ರೂಪಾಯಿ ಕೆಜಿ, 1 ಕೆಜಿಗೆ ಕೋಳಿ 15 ರೂಪಾಯಿ ಒಂದು ಮೊಟ್ಟೆ. ಹಂಗೆ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಹೈವೇ ರೋಡ್ ಆದ್ದರಿಂದ ಈ ಬೆಂಗಳೂರು ಸಿಟಿ ಜನ ಅವರು ಇವರೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. HF ಒಂದು 3 ಹಸುಗಳಿದೆ, ಒಂದು ಮಲೆನಾಡು ಗಿಡ್ಡ ಅಂತ ಒಂದು ಹಾಲುಗೋಸ್ಕರ ಒಂದು ಹಸು ಇದೆ, ಮತ್ತು ಒಂದು ಹಾಲುಗೋಸ್ಕರ ಒಂದು ಎಮ್ಮೆ ಇದೆ. ಮತ್ತು ಈಗ ಇತ್ತೀಚೆಗೆ ನಮ್ಮ ಮಗನಿಗೆ ಭಾಳ ಕೃಷಿಯಲ್ಲಿ ಆಸಕ್ತಿ ಇರೋದ್ರಿಂದ ಟಗರುಗಳನ್ನು ಕುರಿ ಸಾಕಬೇಕು ಅಂತೇಳಿ ಅದು ಒಂದು ಶೆಡ್ಡನ್ನು ಮಾಡಿ ಅಟ್ಟಣಿಗೆ ಮಾಡಿ ಈಗ ಅದನ್ನು ಪ್ರಾರಂಭ ಮಾಡಬೇಕು ಅಂತ ಒಂದು ಅಭಿಲಾಷೆ ಇಟ್ಟುಕೊಂಡಿದ್ದಾನೆ. ಅದಕ್ಕೆ ನಾನು ಕೂಡ ಸಹಕಾರ ನೀಡ್ತೀನಿ, ಅವನಲ್ಲೂ ತುಂಬ ಆಸಕ್ತಿ ಇದೆ. ನಮ್ಮ ಮಕ್ಕಳು ನಮ್ಮ ಮನೆಯವರು ಕೂಡ ಭಾಳಷ್ಟು ಅದಕ್ಕೆ ಉತ್ತೇಜನ ಕೊಟ್ಟು ಈ ಒಂದು ಕೆಲಸ ಕಾರ್ಯದಲ್ಲಿ ನೆರವಾಗ್ತಾ ಇದ್ದಾರೆ ಸರ್. ಈಗ ನಿಮಗೆ ಎಷ್ಟು ಜಮೀನಿದೆ ಸರ್? ನಮ್ಮದು ಹೆಚ್ಚು ಕಮ್ಮಿ ಒಂದು 4-5 ಎಕರೆ ಜಮೀನಿದೆ ಸರ್. ಏನೇನು ಬೆಳೀತೀರ 4-5 ಎಕರೆ ಜಮೀನಲ್ಲಿ? ಈಗ ಸದ್ಯಕ್ಕೆ ನಾವು ಅಲ್ಲಿಂದ ಬಂದ್ರಿಂದ ತೆಂಗಿದೆ ಸರ್, ನಮ್ಮದು ತೆಂಗು ಬೆಳಿತೀವಿ. ಈಗಾಗಲೇ ಬಾಳೆ ಹಾಕ್ಬೇಕು ಅಂತಕ್ಕಂಥ ಉದ್ದೇಶ, ಇನ್ನೂ ಬೇರೆ ಬೇರೆ ಬೆಳೆ ಬೆಳಿಬೇಕು ಅಂತ ಒಂದು ಅಭಿಲಾಷೆ ಇದೆ. ಈಗ ಸದ್ಯಕ್ಕೆ ತೆಂಗಿದೆ ಸರ್, ತೆಂಗಿದೆ, ಮುಂದೆ ಏನು ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ನಮ್ಮಲ್ಲಿ ಇದೆ ಸರ್. ನಿಮ್ಮ ಮಗ ಹೇಳ್ತಾ ಇದ್ರು ರಾಗಿ ಬೆಳಿತೀವಿ ನಾವು ಪ್ರತಿ ವರ್ಷನೂ ಕೂಡ ಅಂತ ಹೇಳಿ, ಯಾವಾಗಲೂ ಕೂಡ ಬೆಳಿತೀರಾ? ಸರ್, ಒಂದ್ಸರಿ ಬೆಳೆದಿದ್ವಿ ನಾವು, ಒಂದು 35 ಚೀಲ ರಾಗಿ ಬೆಳೆದಿದ್ವಿ. ರಾಗಿ ಬೆಳೆದು ಅದನ್ನ ಕೆಲವು ಮಾರಾಟ ಮಾಡಿ ನಮಗೆ ಇಟ್ಕೊಂಡು ಅದ್ರ ಹುಲ್ಲನ್ನು ಕೂಡ ನಾವು ಶೇಖರಣೆ ಮಾಡಿ ಈಗಲೂ ಕೂಡ ಹುಲ್ಲಿದೆ, ಆ ರಾಗಿ ಬೆಳೆದಿರ್ತಕ್ಕಂಥ ಹುಲ್ಲು ಕೂಡ ಇದೆ. ರಾಗಿ ಬೆಳೆದಿದ್ವಿ, ಮತ್ತೆ ಜೋಳ ಬೆಳೆದಿದ್ವಿ, ಮುಸ್ಕಿನ ಜೋಳ, ಮತ್ತೆ ಒಂದು ಬಾಳೆ, ಆಲೂಗೆಡ್ಡೆ, ಈ ಥರ ಎಲ್ಲ ವ್ಯವಸಾಯನೂ ಕೂಡ ಅಲ್ಲಿಂದ ಬಂದು ನಾವು ಮಾಡ್ತೀವಿ. ಸಿಟಿಯಿಂದ ಬಂದು ಇಂಥದ್ದು ಎಲ್ಲ ಒಂದು ಕೆಲಸವನ್ನು ಮಾಡ್ತಾ ಇದ್ವಿ. ಈಗ ನನ್ನ ಮಗನಿಗೆ ಭಾಳಷ್ಟು ಆಸಕ್ತಿ ಇದೆ, ಅದಕ್ಕೆ ನನ್ನ ಮಗಳು ಕೂಡ ಭಾಳ, ಅವರು ಸಾಫ್ಟ್ವೇರ್ ಇಂಜಿನಿಯರು, ಭಾಳ ಸಹಕಾರ ನೀಡ್ತಾ ಇದ್ದಾರೆ, ಉತ್ತೇಜನ ಕೊಡ್ತಾ ಇದ್ದಾರೆ. ನಮ್ಮ ಮನೆಯವರು ಕೂಡ ಒಂದು ಗೃಹಿಣಿ ಆದ್ದರಿಂದ ಅವರು ಕೂಡ ಹೆಚ್ಚಿನ ಒಂದು ಸಹಕಾರವನ್ನು ನೀಡ್ತಾ ಇದ್ದಾರೆ. ನಾನು ಕೂಡ ನನ್ನ ಮಗನಿಗೆ ಏನು ಬೇಕಾದ್ರೂ ಮಾಡು ಅಂತೇಳಿ ನಾವು ಅವನಿಗೆ ಉತ್ತೇಜನ ಕೊಡ್ತಾ ಇದ್ದೀವಿ ಸರ್. ಜೋಳನ ಕೂಡ ಹಾಕೊಳ್ತೀರಾ ಸರ್? ಜೋಳನೂ ಹಾಕ್ತೀವಿ, ಮುಸ್ಕಿನ ಜೋಳನೂ ಹಾಕ್ತೀವಿ. ಅದು ಕಡ್ಡಿ ಎಲ್ಲ ಈಗ ದನಗಳಿದೆಯಲ್ಲ, ಒಂದು ಚಾಪ್ ಕಟ್ಟರ್ ಮಾಡಿ ಮೇವನ್ನ ಶೇಖರಣೆ ಮಾಡಿ ದನಗಳಿಗೆ ಮತ್ತೆ ಕುರಿಗೆ ಹಾಕ್ಬೇಕು ಅಂತಕ್ಕಂಥ ಉದ್ದೇಶ ನಮಗಿದೆ. ಮತ್ತೆ ಸ್ಪ್ರಿಂಕ್ಲರ್ ಸೆಟ್ ಇದೆ, ಅದಕ್ಕೆ ಪೂರ್ತಿ ಅದನ್ನ ಅಳವಡಿಸಿದ್ವಿ. ಈಗ ನಮ್ಮ ಸರ್ಕಾರದಿಂದ ನಮಗೆ ನೀರು ವಿದ್ಯುತ್ತನ್ನು ಕೊಟ್ಟರೆ ರೈತರು ಏನಾದರೂ ಮಾಡ್ಬೋದು. ಈಗ ಕರೆಂಟು ಮತ್ತು ನೀರಿಂದ ಒಂದು ಆಗಿಬಿಟ್ರೆ ರೈತ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುವಂಥ ಒಂದು ಕೆಲಸವನ್ನು ಮಾಡ್ಬೋದು. ತೆಂಗಿನ ಇಳುವರಿ ಚೆನ್ನಾಗಿದೆಯಾ ಸರ್? ನಮ್ಮದು ಅಷ್ಟೇನು ಇದಾಗಿಲ್ಲ, ಯಾಕೆಂದ್ರೆ ನಾವು ಅಭಿವೃದ್ಧಿ ನಾವು ಅಲ್ಲಿರೋದ್ರಿಂದ ಹೊರಗಡೆ ಇರೋದ್ರಿಂದ ಅಷ್ಟು ಇಲ್ಲ. ಇತ್ತೀಚೆಗೆ ಅಭಿವೃದ್ಧಿ ಆಗ್ತಾ ಇದೆ, ತೆಂಗು ಚೆನ್ನಾಗಿ ಬರ್ತಾ ಇದೆ. ಮೊದಲು ಅಷ್ಟು ಇದಾಗಿರಲಿಲ್ಲ, ಯಾಕೆಂದ್ರೆ ನಾವು ಕರೆಂಟ್ ಬಂದಾಗ ಎಲ್ಲೋ ಇರೋದು, ಸರಿಯಾಗಿ ಬಂದಾಗ ನೀರು ಕೊಡ್ತಿರ್ಲಿಲ್ಲ, ಗೊಬ್ಬರ ಸರಿಯಾಗಿ ಹಾಕ್ತಿರ್ಲಿಲ್ಲ. ಈಗ ನಾವು ಇಲ್ಲಿ ಬಂದ ಮೇಲೆ ತೋಟ ಇಂಪ್ರೂವ್ ಆಗಿದೆ, ಇನ್ನೂ ಇಂಪ್ರೂವ್ ಮಾಡೋ ಅಭಿಲಾಷೆ ನಮ್ಮಲ್ಲಿದೆ. ಈಗ ನೀರಾವರಿ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ ತೆಂಗಿಗೆ ಸರ್? ಈಗ ಇದೆ ಸರ್, ಪಂಪ್ ಸೆಟ್ ಇದೆ ಸರ್. ಪಂಪ್ ಸೆಟ್ ಇದ್ರೂ ಕೂಡ ಸಾಕಾಗಲ್ಲ ನೀರದು, ಇನ್ನೂ ಒಂದು ಬೇರೆ ಒಂದು ನೀರಿನ ವ್ಯವಸ್ಥೆ ಮಾಡ್ಕೋಬೇಕು ನಾವು. ತೆಂಗಿಗೆ ಯಾರು ಹೊಡೆತ ಬೀಳ್ತಾ? ಹೋದ ಸರಿ ಚೆನ್ನಾಗಿ ಮಳೆ ಆಗಿದ್ದರಿಂದ ಈ ಸರಿ ಏನು ತೊಂದರೆ ಆಗಲಿಲ್ಲ, ಇನ್ನು ಮುಂದೇನೋ ಗೊತ್ತಿಲ್ಲ. ಹೋದ ಸರಿ ತುಂಬ ಚೆನ್ನಾಗಿ ಮಳೆ ಆಗಿ ಬೋರು ಕೂಡ ಚೆನ್ನಾಗಿ ರನ್ ಆಗ್ತಾ ಇತ್ತು, ಅದರಿಂದ ನೀರನ್ನು ತೆಂಗಿಡಕ್ಕೆ ನಾವು ಕೊಡ್ತಾ ಇದ್ವಿ. ನೋಡಿದ್ರಲ್ಲ ಡೆಪ್ತ್, ಈಗ ಬರೀ 300 ಅಡಿ ನಾವು ಕೊರೆಸಿದ್ದು ಬಾವಿ, ಈಗಾಗಲೇ 500,000 ಅಡಿಗಂಟ ಕೊರೆದ್ರೂ ನೀರಿಲ್ಲ, ಅಷ್ಟು ಸಮಸ್ಯೆ ಇದೆ ರೈತರಿಗೆ. ನಮ್ದೇನೋ ಸದ್ಯಕ್ಕೆ ಒಂದು 300 ಅಡಿಲೇ ಬೋರ್ ಓಡ್ತಾ ಇದೆ, ಅದು ನೀರು ಸಾಕಾಗಲ್ಲ ಸರ್. ತೆಂಗು ಎಷ್ಟು ಸಿಗುತ್ತೆ ವರ್ಷಕ್ಕೆ ನಿಮಗೆ ಸರ್? ನಮ್ಮದು ಇನ್ನೂ ಅಂತ ಒಂದು ಫಸಲು ಇಲ್ಲ, ಇನ್ನು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ರೆ ಹೆಚ್ಚಿಗೆ ಒಂದು 30-40 ಸಾವಿರ ಕಾಯಿನ ಕೀಳಬೋನ್ನ ಒಂದು ನಿರೀಕ್ಷಣೆ ಇಟ್ಕೊಂಡಿದ್ವಿ, ಅದು ಅಭಿವೃದ್ಧಿ ಪಡಿಸ್ಬೇಕು ಸರ್. ಅದು ಈಗೇನು ಕಾಯಿನ ಮಾರಾಟ ಮಾಡ್ತೀರಾ ಅಥವಾ ಕೊಬ್ಬರಿ ಮಾಡ್ತೀರಾ ಹೇಗೆ ಸರ್? ನಾವು ಮೊದಲೆಲ್ಲ ಚಿಕ್ಕ ಗಿಡ ಇರೋದ್ರಿಂದ ಎಳ್ನೀರು ಕೊಡ್ತಾ ಇದ್ವಿ, ಅದು ಒಳ್ಳೆ ರೇಟ್ ಇತ್ತು. ಈಗ ಇತ್ತೀಚೆಗೆ ನಾವು ಕಾಯಿನೂ ಕೊಡ್ತಾ ಇದ್ವಿ, ಕೆಲವು ಸ್ವಲ್ಪ ಕೊಬ್ಬರಿನೂ ಆಗ್ತಾ ಇದ್ವಿ. ಎಲ್ಲ ನೋಡಿದಾರಲ್ಲ, ಕೊಬ್ಬರಿ ರೇಟ್ ಕಡಿಮೆ ಇದೆ, ಕಾಯಿ ರೇಟ್ ಕಡಿಮೆ ಇದೆ, ಎಳ್ನೀರು ಸ್ವಲ್ಪ ಉತ್ತಮ ಆಗಿದೆ. ಅದು ನೋಡ್ಬೇಕು ಸರ್, ಅದನ್ನ ಯಾವುದು ಬೆಲೆ ಬರುತ್ತೆ ಅದನ್ನ ತಕ್ಕನಾಗಿ ನಾವು ಮಾರಾಟ ಮಾಡೋದು. ನಿಮ್ಮ ಕೃಷಿಯಲ್ಲಿ ನಾಟಿ ಕೋಳಿ ಸಾಕಾಣಿಕೆಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ರಿ, ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮಗೆ ಸರ್? ಇದು ನಮ್ಮ ಮಗನ ಅಭಿಲಾಷೆ, ಅವನು ಕೂಡ ಬೇರೆ ಕಡೆ ಎಲ್ಲ ನೋಡ್ಕೊಂಡು ಬಂದು ಈ ನಾಟಿ ಕೋಳಿ ಈ ಬೇರೆ ಫಾರಂ ಕೋಳಿ ಬಾಯ್ಲರ್ ಕೋಳಿಗಿಂತಲೂ ಕೂಡ ಬಹಳ ಹೆಲ್ತ್ ದೃಷ್ಟಿಯಿಂದ ಮತ್ತು ಸಾಕಾಣಿಕೆಯೇ ಅಷ್ಟು ಕಷ್ಟ ಅನ್ಸಲ್ಲ, ಕೆಲವರು ಹೇಳ್ಬೋದು. ಅದು ಬೆಳವಣಿಗೆ ಸ್ವಲ್ಪ ನಿಧಾನ ಆದರೂ ಕೂಡ ಒಳ್ಳೆ ಆದಾಯ ಇದೆ. ಇವತ್ತು ಮೊಟ್ಟೆಯಲ್ಲಿ ಆದಾಯ ಇದೆ, ಕೋಳಿ 400 ರೂಪಾಯಿ ಕೆ ಜಿ ಇದೆ. ನಾವು ಮಾರ್ಕೆಟಿಂಗ್ ಮಾಡೋಕ್ಕೆ ಏನು ತೊಂದರೆ ಇಲ್ಲ, ನಮ್ದು ಹೈವೇ ರೋಡ್ ಆದ್ರಿಂದ ಪಕ್ಕದಲ್ಲೇ ಎಲ್ಲ ಬೆಂಗಳೂರು ಸಿಟಿ ಜನ ಅವರು ಇವರು ಬಂದು ಇಲ್ಲೇ ತೊಗೊಂಡೋಗ್ತಾ ಇದ್ದಾರೆ. ಇದು ಮಾಡಬೇಕು, ಅದರಿಂದ ಗೊಬ್ಬರ ಆಗುತ್ತೆ, ತೋಟಕ್ಕಾಗುತ್ತೆ. ನಾವು ಅಲ್ಲಿ ಬಿಟ್ಟಾಗ ನಮ್ಮ ತೋಟದಲ್ಲಿ ಅದೆಲ್ಲ ಮೇವೆಲ್ಲ ಬರುತ್ತೆ. ಆ ಒಂದು ದೃಷ್ಟಿಯಿಂದ ಒಂದು ಆಸೆ ಇಟ್ಟು ಮಾಡ್ತಾ ಇದ್ವಿ. ಇನ್ನು ಹೆಚ್ಚಿನದಾಗಿ ಮಾಡಬೇಕು ಅಂತ ಅಭಿಲಾಷೆ ಇದೆ. ಸರ್, ಹೇಗೆ ಪ್ರಾರಂಭ ಆಯ್ತು ನಿಮ್ಮ ನಾಟಿ ಕೋಳಿ ಸಾಕಾಣಿಕೆ? ನಾಟಿ ಕೋಳಿ ಅಂದ್ರೆ ಮೊದಲು ನಮ್ಮ ಮಗ ಏನ್ ಮಾಡ್ದೆ, ನಮ್ಮ ಸಂಬಂಧಿಕರ ಹತ್ರ ಒಂದು ಕೋಳಿ ಕೊಟ್ಟಿದ್ರು, ಅವರ ಅಜ್ಜಿ ಚಿಕ್ಕಜ್ಜಿ ಒಂದು ಕೋಳಿ ಕೊಟ್ಟ, ಒಂದು 15 ಮರಿ ಒಂದು ಕೋಳಿ ತಗೊಂಡು ಬಂದಿದ್ದ. ಅದು ಸ್ವಲ್ಪ ಬೆಳವಣಿಗೆ ಆಯ್ತು, ದಪ್ಪ ಆಯ್ತು ಅದು. ಅದರಿಂದ ಸ್ವಲ್ಪ ಮರಿ ಮಾಡಿಸುವಂತ ಒಂದು ವ್ಯವಸ್ಥೆಗೆ ಬಂದ್ವಿ. ನಮ್ಮ ಸ್ನೇಹಿತರು ಇನ್ನೊಂದು ಸ್ವಲ್ಪ ಅವರು ಕೊಟ್ಟಿದ್ರು. ಈಗ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಅಭಿಲಾಷೆ ಇದೆ. ಒಂದು ಆದಾಯ ಇದೆ ಸರ್, ಏನು ತೊಂದರೆ ಇಲ್ಲ. ತೋಟದಲ್ಲಿ ಎಲ್ಲ ಗೊಬ್ಬರ ಆಗುತ್ತೆ ಮತ್ತೆ ರೇಟನ್ನು ಕೂಡ ಮಾರ್ಕೆಟ್ಗೆ ನಮ್ಗೆ ತೊಂದರೆ ಇಲ್ಲ, ಒಳ್ಳೆ ಬೆಲೆ ಇದೆ, ಮಾಡಬಹುದು ಸರ್, ಅದೇನು ತೊಂದರೆ ಇಲ್ಲ. ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡಲಿಕ್ಕೆ ಏನೇನು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರಿ ನೀವು? ಸರ್, ನಾವು ಅದು ಕೂರ್ಲಿಕ್ಕೆ ಸಪ್ರೇಟ್ ಆಗಿ ಒಂದು ಶೆಡ್ ಮಾಡಿದ್ವಿ. ಆ ಶೆಡ್ ಮಾಡಿ ಅದು ಕೂರ್ಲಿಕ್ಕೆ ಅದು ನೆಲದಲ್ಲಿ ಕೂರಲ್ಲ, ಅದು ಅಟ್ಟಣಿಗೆ ಟೈಪ್ ಮರದ ಒಂದು ಪಟ್ಟಿಗಳನ್ನು ಹಾಕಿಬಿಟ್ರೆ ಅದ್ರ ಮೇಲೆ ಅದು ಕೂರೋದು, ಕೆಳಗಡೆ ಕೂರಲ್ಲ. ಅದು ಮರದ ಮೇಲೆ ಎಷ್ಟು ನಾವು ಪಟ್ಟಿಗಳು ಹಾಕ್ತೀವೋ ಅದ್ರ ಮೇಲೆ ಅದು ಪೋಲಲ್ಲಿ ಒಂದು 500 ಆಗಲಿ 1000 ಆಗಲಿ ಅದ್ರ ಮೇಲೆ ಕೂತ್ಕೊಂಡು ಅದು ಮಾಡೋದು. ಆಮೇಲೆ ಮೊಟ್ಟೆ ಅದು ಮಾಡಿ ಮತ್ತೆ ಮರಿ ಮಾಡಿ ಎಲ್ಲಿ ಬೇಕೋ ಅಲ್ಲೆಲ್ಲ ಮೊಟ್ಟೆ ಇಟ್ಬಿಡ್ತದು, ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲಿ ಅದನ್ನ ತೆಗೆದು ಒಂದು ಕಡೆ ಕೂರಿಸಿ ಮತ್ತೆ ಮರಿ ಮಾಡಿ ಮಾಡ್ತೀವಿ ಸರ್. ಅದು ಎಷ್ಟು ಮಾಡ್ಕೊಂಡಿದ್ರ ನೀವು? ಒಂದು ಅಟ್ಟಣಿಗೆ ಮಾಡ್ಕೊಂಡಿದ್ರಲ್ಲ, ಆ ಜಾಗ ಎಷ್ಟಿದೆ ಸರ್? ಅದು ಒಂದು 25 ಅಡಿ ಇದೆ ಸದ್ಯಕ್ಕೆ. ಇನ್ನು ಚೆನ್ನಾಗಿ ಮಾಡೋ ಉದ್ದೇಶ ಇದೆ, ಟೆಂಪ್ರವರಿ ನೋಡೋಣ ಅಂತ ಹೇಳಿ ಅಷ್ಟರಲ್ಲಿ ಅದನ್ನ ಸುತ್ತ ಮಿಸ್ ಹೊಡೆದು ಅದಕ್ಕೆ ಸುತ್ತ ಒಂದು ವ್ಯವಸ್ಥೆ ಮಾಡಿಕೊಂಡು ಮಾಡಿದೀವಿ. ಕಂಬಗಳನ್ನ ಇಟ್ಕೊಂಡು ಅದಕ್ಕೆ ಮೆಶ್ ಹೊಡ್ಕೊಂಡು ಕಂಬ ಹಾಕೊಂಡು ಅದ್ರ ಮೇಲೆ ರೂಪಿಂಗ್ ಹಾಕಿ ಒಂದು ಶೀಟ್ ಹಾಕಿದ್ವಿ, ಸುತ್ತ ಅದಕ್ಕೊಂದು ಟಾರ್ಪ್ ಟೈಪ್ ಹಾಕಿ ಮಾಡಿದ್ವಿ. ಮತ್ತೆ ಬೆಳಿಗ್ಗೆ ಬಿಡ್ತೀವಿ, ಮತ್ತೆ ಸಂಜೆ ಅವೇ ಹೋಗ್ಬಿಡ್ತೇವೆ. 6 ಗಂಟೆಗೆ ಹೊರಗಡೆ ಅವೇ ಹೋಗ್ತೇವೆ, ಸಂಜೆ 6 ಗಂಟೆಗೆ ಅವೇ ಬಂದು ಗೂಡು ಸೇರ್ಕೊಂತವೆ. ಈ ಪೋಲ್ಸ್ಗಳನ್ನ ಇಟ್ಟಿದಿರಲ್ಲ, ಈ ನಾಟಿ ಕೋಳಿಗಳ ಮೇಲ್ಗಡೆ ಯಾಕೆ ಕೂರ್ತವೆ, ಕೆಳಗಡೆ ಯಾಕೆ ಕೂರಲ್ಲ ಸರ್? ಅದು ವೈಜ್ಞಾನಿಕವಾಗಿ ನೋಡಿ, ನಾವು ಮನುಷ್ಯರು ಏನಾದ್ರು ಒಂದು ಗಲೀಜಾದು ಇದು ಏನಾದ್ರೆ ಆ ಜಾಗದಲ್ಲಿ ಇರಲ್ಲ. ಅದು ಒಂದು ಕೋಳಿ ಏನ್ ಮಾಡುತ್ತೆ ಅಂದ್ರೆ, ಅದು ಒಂದು ಮೇಲ್ ಕೂತಾಗ ಅದ್ರ ಕೆಳಗಡೆ ಅದು ಕೂರ ಇನ್ನೊಂದು ಕೂರಲ್ಲ ಪಕ್ಕದಲ್ಲಿ. ಅದು ಯಾವಾಗ್ಲೂ ಆ ಕೋಳಿ ಯಾವ್ದಕ್ಕೂ ಇದು ಬಹಳ ಇದು, ನಮ್ಮ ಮನುಷ್ಯರಂಗೆ ಅದಕ್ಕೂ ಒಂದು ಕ್ಲೀನ್ನೆಸ್ ಬೇಕಲ್ಲ, ಪ್ರಾಣಿಗೂ ಕೂಡ ಸ್ವಚ್ಛತೆ ಬೇಕಲ್ಲ. ಅದರಿಂದ ಮೇಲ್ ಕೂರುತ್ತೆ, ಅದರ ಇಕ್ಕಿದಾದಂತ ಒಂದು ಕಸ ಏನಿದೆ ಅದು ಸಪ್ರೇಟ್ ಬೀಳುತ್ತೆ, ಅದರಿಂದ ಅದು ಮೇಲ್ ಕೂರುತ್ತೆ, ಕೆಳಗೆ ಕೂರಲ್ಲ ಅದು. ಈಗ ಮೇಲ್ಗಡೆ ಕೂರೋದ್ರಿಂದ ಮೊಟ್ಟೆ ಇಟ್ಟಾಗ ತೊಂದರೆ ಆಗೋದಿಲ್ಲ? ಮೊಟ್ಟೆ ಇಡುವಾಗ ಅದು ಕೂರಲ್ಲ, ಮೊಟ್ಟೆ ಬಿಟ್ಟಾಗ ಅದು ಬೇರೆ ಹೋಗಿ ಹೋಗುತ್ತೆ, ಅದ್ ಮೇಲೆ ಮೊಟ್ಟೆ ಇಡಲ್ಲ. ಕೆಳಗಡೆನೆ ಎಲ್ಲಿ ಈಗ ನಾವು ಹುಲ್ಲು ಒಟ್ಟಿರ್ತೀವಿ, ಯಾವ್ದೋ ಒಂದು ಜಾಗ ಇರುತ್ತೆ ಅಲ್ಲೇ ಮೊಟ್ಟೆ ಇಡ್ತದ್ದು. ಮೊಟ್ಟೆ ಇಟ್ಟು ಆಮೇಲೆ ನಾವು ತೆಗೆದು ಅದನ್ನು ಮರಿ ಮಾಡಿಸ್ತೀವಿ. ಈಗೆಲ್ಲ ಸುಮಾರು ಮರಿಗೆ ಮತ್ತೆ ಒಂದು 60-100 ಕೋಳಿ ಮರಿ ಬರುವಂತ ವ್ಯವಸ್ಥೆಗೆ ನಮ್ಮ ಮಗ ಮಾಡಿದ್ವಿ. ಇದು ನಮ್ಮ ಮಗನ ಇಂಟ್ರೆಸ್ಟ್ ಸರ್, ಅದು ಅವನಿಗೆ ಆಸಕ್ತಿ ಇದೆ ಇಂಥದ್ರಲ್ಲಿ. ಈಗ ಒಂದು 3 HF ಹಸುಗಳಿದೆ, ಕರುಗಳಿದೆ, ಒಂದು ಹಸು ಇದೆ, ಎಮ್ಮೆ ಇದೆ. ಈಗಾಗಲೇ ಟಗರು ಮಾಡಬೇಕು ಅಂತ ಒಂದು ಅಟ್ಟಣಿಯೂ ಕೂಡ ಈಗ ಮಾಡಿದ್ವಿ. ನೋಡಿದ ಸರ್ಕಾರ ಇಂಥವಕ್ಕೆಲ್ಲ ಕೊಟ್ಟರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಸರ್. ಅದು ಇದು ಈಗ ಕೋಳಿ ಗೂಡಾಯ್ತು. ಗೂಡು ಅಂತ ಅಂದ್ರೆ ರಾತ್ರಿ ಹೊತ್ತು ಅದನ್ನ ಕೂಡಾಕ್ಲಿಕ್ಕೆ ಅದು ಮಲಗ್ಲಿಕ್ಕೆ ಕೂರ್ಲಿಕ್ಕೆ ಆಗುತ್ತೆ. ಹೊರಗಡೆ ಕೂಡ ಒಂದಷ್ಟು ಬೇರೆ ತರದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಅಂದ್ರೆ ನಾಟಿ ಕೋಳಿ ಅಂತ ಅಂದ್ರೆ ಅವಕ್ಕೆ ರಕ್ಷಣೆ ಬಹಳ ಮುಖ್ಯ. ನಾಯಿಗಳು ಬರ್ತವೆ, ಮುಂಗುಸಿ ಬರುತ್ತೆ, ಅದರಿಂದ ರಕ್ಷಿಸ್ಕೊಳ್ಳಿಕ್ಕೆ ಹೇಗೆ ಅನುಕೂಲ ಮಾಡ್ತಾರೆ? ನಮ್ಮಲ್ಲಿ ಟರ್ಕಿ ಕೋಳಿ ಮತ್ತೆ ಬೆಂಕಿ ಕೋಳಿ ಅಂತ ಒಂದು ಇದಾವೆ ಕೋಳಿ ಟೈಪೇ. ಎಂತ ಹಾವು ಬಂದ್ರು ಏನ್ ಟರ್ಕಿ ಕೋಳಿ ಇದೆಯೋ ಅದು ಎಲ್ಲ ನಡೆದಾಕ್ಬಿಡುತ್ತೆ. ಆಮೇಲೆ ಬೆಂಕಿ ಕೋಳಿ ತುಂಬಾ ಸೌಂಡ್ ಮಾಡುತ್ತೆ, ಆ ಸೌಂಡ್ಗೆ ಏನು ಯಾವುದು ಯಾವಾಗಲಿ ಬೇರೆ ಹುಳ ಉಪ್ಪಟ್ಟೆ ಏನು ಬರೋಂತ ಚಾನ್ಸಸ್ ಕಡಿಮೆ. ಅದಕ್ಕೋಸ್ಕರ ಕೋಳಿ ಇದ್ದಾಗಲಿ ಅವನ್ನ ನಾವು ಬಿಟ್ಟಿದೀವಿ, ನಮ್ಮಲ್ಲಿ ಇದೆ ಅದು. ಟರ್ಕಿ ಕೋಳಿ ಅಂತ ಇದೆ, ಹಾವು ಬಂದ್ರೆ ಅದು ಹೊಡೆದಾಗ್ತದೆ. ಮತ್ತೆ ಬೆಂಕಿ ಕೋಳಿ ಬಹಳ ಸೌಂಡ್ ಮಾಡ್ಬಿಡ್ತದ, ಆ ಸೌಂಡ್ಗೆ ಏನು ಬರಲ್ಲ ಅವು, ಆ ತರ ಅದು ಕೂಡ ಇದೆ ನಮ್ಮಲ್ಲಿ. ಆಮೇಲೆ ಈ ಪಾರಿವಾಳ ನಮ್ಮ ಮಗಂಗೆ ಅದು ಒಂದು ಇಷ್ಟು ಬೆಳೆಸಿದ್ದಾನೆ. ಆಮೇಲೆ ಇದು ಹಂಸ ಪಾರಿ ಅದು ಇದೆ, ಏನೇನು ಮಾಡ್ತೀವಿ ಈ ಮುಂಗುಸಿ ನಾಯಿಯಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಹೊರಗಡೆ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ, ಹೇಗೆ ಮಾಡ್ಕೊಂಡಿದ್ದೆ? ಟೆಂಪ್ರವರಿಗೆ ನಾವು ಒಂದು ಮೆಸ್ ಹೊಡೆದಿವಿ ಸರ್ ಅದನ್ನ, ಅದು ಸ್ವಲ್ಪ ದಿವಸ ಆದ್ಮೇಲೆ ಈ ತಂತಿ ಜಾಲರಿ ಟೈಪ್ ನ ಒಂದು 8 ತಡಿ ಹೈಟ್ ಮಾಡಿ ಕೆಳಗಡೆ ಏನೂ ಬರದಂಗೆ ರಕ್ಷಣೆಗೋಸ್ಕರ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ವಿ, ಅದನ್ನ ಮುಂದೆ ಮಾಡೋ ಒಂದು ಅವಕಾಶ ಇದೆ ಸರ್. ಈಗ ಏನಾದರೂ ತೊಂದರೆ ಇದೆಯಾ ನಾಟಿ ಕೋಳಿಗಳಿಗೆ? ಸರ್ ಏನು ತೊಂದರೆ ಇಲ್ಲ, ತೊಂದರೆ ಇಲ್ಲ. ಆಮೇಲೆ ಈ ಬೇರೆ ಫಾರಂ ಕೋಳಿ ಅದಕ್ಕೆಲ್ಲ ಔಷಧಿ ಹಾಕ್ಬೇಕು ಅದು ಇದು ಅಂತೆಲ್ಲ ಇದೆ, ಇದಕ್ಕೇನು ಇಲ್ಲ. ನಾವು ಏನು ಹಾಕ್ತೀವೋ ರಾಗಿ ಈ ಜೋಳದ ನುಚ್ಚುಗಳು ಇದನ್ನೇ ಮಾಮೂಲಿ ಇದೆ. ಆಮೇಲೆ ಮೇಯ್ನ್ ಆಗಿ ಏನು ಅಂದ್ರೆ ಹಸಿರು ಅದು ತಿನ್ನುತ್ತೆ, ಎಂತ ಹುಲ್ಲು ಬೇಕಾದ್ರೂ ತಿನ್ನುತ್ತೆ, ರಾಗಿ ಪೈರುಗಳನ್ನು ಕೂಡ ತಿಂದು ಜೀವನ ಮಾಡುತ್ತದು. ಅದು ಚೆನ್ನಾಗಿ ಡೆವಲಪ್ಮೆಂಟ್ ಬರುತ್ತೆ ನಾಟಿ ಕೋಳಿ. ಈಗ ಫಾರಂ ಕೋಳಿ ಹಂಗಲ್ಲ, ಅದು ಎಲ್ಲಿರುತ್ತೆ ಅಲ್ಲೇ ಇರುತ್ತೆ, ಅದಕ್ಕೆಲ್ಲ ಫೀಡ್ಸ್ ಹಾಕ್ಬೇಕು. ಆಮೇಲೆ ಅದಕ್ಕೇನೋ ವ್ಯಾಕ್ಸಿನ್ ಅದು ಇದು ಏನೇನು ಹಾಕ್ಬೇಕು. ನಾಟಿಗಳಿಗೆ ಏನಿಲ್ಲ, ಬೆಳಿಗ್ಗೆ ಎದ್ರೆ ಬೇಕಾದ್ರೆ ನೀವು ಒಂದು ಸುತ್ತ ಒಂದು ರಾಗಿ ಹೊಲ ಹಾಕ್ಬಿಟ್ರು ಅದೆಲ್ಲ ಅದನ್ನೇ ಮೇಯ್ಕೊಂಡ್ಬಿಡುತ್ತೆ, ಹಸಿರು ಹುಲ್ಲು ಒಂದು ಚೂರು ಬಿಡಲ್ಲ. ನೋಡಿ ನಮ್ಮ ಫಾರಂ ಒಳಗೆ ಒಂದೇ ಒಂದು ಹಸಿರುಗೆ ಹುಲ್ಲಿಲ್ಲ, ಹಸಿರು ಗಿಡ ಇಲ್ಲ, ಎಲ್ಲ ಅದೇ ತಿಂದು ಮಾಡ್ತದೆ, ಆರೋಗ್ಯವಾಗಿ ಚೆನ್ನಾಗಿರುತ್ತೆ, ಹೊರಗಡೆ ಬಿಟ್ಟರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೆಚ್ಚುವರಿಯಾಗಿ ಏನು ಹಾಕ್ತೀರಾ ಅದಕ್ಕೆ? ಸರ್ ಹೆಚ್ಚಿನದಾಗಿ ರಾಗಿ ಮತ್ತೆ ಹಲ್ಲುಜೋಳದ ಒಂದು ನುಚ್ಚು ಏನ್ ಬೇಕಾದ್ರು ಹಾಕಿ ತಿನ್ನುತ್ತದೆ. ಆಮೇಲೆ ಮೇವು ಹಸಿರುಲ್ಲು ಚೆನ್ನಾಗಿ ತಿನ್ನುತ್ತದೆ. ಈಗ ರಾಗಿ ಪೈರನ್ನ ತುಂಬಾ ಚೆನ್ನಾಗಿ ಮೇಯುತ್ತೆ, ಜಮೀನಲ್ಲಿ ಹುಲ್ಲು ಬರುತ್ತಲ್ಲ ಸರ್, ಆ ಹುಲ್ಲು ಎಲ್ಲ ಕೂಡ ಅದೇ ಮೇಯ್ಕೊಂಡು ಚೆನ್ನಾಗಿ ಮಾಡುತ್ತದೆ. ಈ ನಾಟಿ ಕೋಳಿ ಸಾಕಾಣಿಕೆ ಪ್ರಾರಂಭ ಮಾಡಿ ಎಷ್ಟು ಸಮಯ ಆಯ್ತು? ಸರ್ ಈಗ ಅದು ಒಂದು 6-7 ತಿಂಗಳಾಯ್ತು. ಎಷ್ಟು ಕೋಳಿ ಮಾರಿದ್ರಿ ಇದುವರೆಗೆ? ಸರ್ ಈಗ ಹಾಲು ಒಂದು 300 ಕೋಳಿ ಮಾರಿದ್ವಿ. 300 ಕೋಳಿ ಮಾರಿದ್ರಿ, 8 ತಿಂಗಳಲ್ಲಿ 300 ಕೋಳಿ ಮಾರಿದ್ರಿ? ಮಾರಿದ್ವಿ ಸರ್. ಹೆಂಗೆ ಮಾರಾಟ ಮಾಡ್ತೀರಿ? ಮಾರಾಟ ಅಂದ್ರೆ ಕೆಲವು ರೈತರು ನಾಟಿ ಕೋಳಿಗೋಸ್ಕರ ಬರ್ತಾರೆ. ಓಹೋ, ನಾಟಿ ಕೋಳಿ ಎಲ್ಲ ಇಲ್ಲೇ ಬರ್ತಾರೆ, ಇಲ್ಲೇ ಬಂದಾಗ ಇಲ್ಲೇ ತಗೊಂಡೋಗ್ತಾರೆ. ಮಾರ್ಕೆಟ್ಗಿಂತ ತೊಂದ್ರೆ ಇಲ್ಲ, ಇನ್ನು ಟೌನ್ ಹೋಗಿ ಇನ್ನು ಹೊರಗಡೆ ನಿಂತಿರ್ತಾರ ಅವ್ರು ನಾಟಿಗಳಿಗೋಸ್ಕರ, ಟೌನ್ಗೆ ಹೋಗಂಗೆ ಇಲ್ಲ, ಅಲ್ಲೇ ಅದನ್ನ ಹಿಡ್ಕೊಂಡು ಅವರೇ ಎಲ್ಲ ಕರ್ಕೊಂಡೋಗ್ಬಿಟ್ಟು ತೂಕ ಮಾಡಿ ಕೊಡ್ತಾರೆ. ಆಮೇಲೆ ನಮ್ದು 5-6 ವರ್ಷದಿಂದ ಬೆಂಗಳೂರು ಸಿಟಿ ಜನ ನಾಟಿ ಕೋಳಿ ಬಹಳ ಇಷ್ಟ ಅಂದ್ಬಿಟ್ಟು ಅವರು ಬಂದು ತಗೊಂಡೋಗ್ತಾರೆ. ನಾವು ಬೇಕು ಅಂದ್ರೆ ಇಲ್ಲಿ ಚನ್ನಾಭರಣಕ್ಕೆ ಹೋಗಿ ಇನ್ನು ಎಂಟ್ರೆನ್ಸ್ ಅಲ್ಲಿ ಅಲ್ಲೇ ಕಾಯ್ಕೊಂಡಿರ್ತಾರೆ, ಅದು ತಗೊಂಡೋಗ್ತಾರೆ ಅವರು. ತೂಕದಲ್ಲಿ ಮಾರಾಟ ಮಾಡ್ತೀರಾ, ಹುಂಡಿ ಮಾರಾಟ ಮಾಡ್ತೀರಾ? ತೂಕದಲ್ಲಿ, ತೂಕ ತೂಕ ಒಂದು ಕೆಜಿಗೆ ಇಷ್ಟು ಅಂತ ತೂಕ ಲೆಕ್ಕದಲ್ಲಿ ನಾವು ಕೊಡೋದು. ಮೊಟ್ಟೆನೂ ಮಾರಾಟ ಮಾಡ್ತೀರಲ್ವಾ ಸರ್? ಮೊಟ್ಟೆನೂ, ಮೊಟ್ಟೆ 15 ರೂಪಾಯಿ ಮೊಟ್ಟೆ, ಮೊಟ್ಟೆ ನಾಟಿಗಳು ಅದು ಒಳ್ಳೆ ಚೆನ್ನಾಗಿ ಆರೋಗ್ಯವಾಗಿ ಬಂದಿದೆ, ಚೆನ್ನಾಗಿರುತ್ತೆ, ಹೆಲ್ತ್ ದೃಷ್ಟಿಯಿಂದ ನಾಟಿ ಮೊಟ್ಟೆ ಚೆನ್ನಾಗಿರುತ್ತೆ. ಆಮೇಲೆ ಕೋಳಿ ಮಾಂಸನೂ ಅಷ್ಟೇ, 400 ರೂಪಾಯಿ ನಾವು ಕೆಜಿಗೆ ಹೋಗ್ತಾ ಇದೆ. ಚೆನ್ನಾಗಿ ಬೆಳೆಸಿದ್ರೆ ಒಂದು 2 ಕೆಜಿ ಬಂದ್ರೆ 800 ರೂಪಾಯಿ ಆಗುತ್ತೆ, ಅದು ರೈತರಿಗೆ ಒಳ್ಳೆ ಆದಾಯ ಬರುವಂತ ಒಂದು ವ್ಯವಸ್ಥೆ. ಅದು ಇದುವರೆಗೆ ಎಷ್ಟು ನಾಟಿ ಕೋಳಿ ದುಡ್ಡು ಸಂಪಾದನೆ ಮಾಡ್ದಂಗಾಯ್ತು? ಮೊಟ್ಟೆ ಮಾಡ್ತಾ ಇದೀವಿ ಸರ್, ನಾವೇನು ಅಂತ ದೊಡ್ಡದಾಗೇನು ಸಂಪಾದನೆ ಆಗಿಲ್ಲ, ಇನ್ನು ಮುಂದೆ ಮಾಡ್ಬೇಕು ಅದನ್ನ, ನಾವು ನೋಡೋಣ ಅಂತ ಚಿಕ್ಕದಾಗಿ ಮಾಡಿದ್ದು, ಅದು ಚೆನ್ನಾಗಿ ಅಭಿವೃದ್ಧಿ ಆಯ್ತು, ಇನ್ನು ಮುಂದೆ ಹೆಚ್ಚಿನಾಗಿ ಮಾಡ್ಬೇಕು ಅಂತ ಅಭಿಲಾಷೆ ಇದೆ. ಅಷ್ಟು ನಾವು ನಿರೀಕ್ಷಣೆ ಮಾಡುವಂತ ಒಂದು ಆದಾಯ ನಾವು ಇನ್ನೂ ಮಾಡಿಲ್ಲ, ಮುಂದೆ ಆಗ್ಬೋದು. ಅದು ಮಗನ ಇಂಟ್ರೆಸ್ಟ್ ಇದು, ನಮಗಿಂತಲೂ ಮಗ ತುಂಬಾ ಇಂಟ್ರೆಸ್ಟ್. ಅದಕ್ಕೆ ನಮ್ಮ ಮನೆಯವ್ರ ಎಲ್ಲ ಸಹಕಾರ ಇದೆ, ನಮ್ಮ ಮನೆಯವರು, ನಮ್ಮ ಮಗಳು, ನಮ್ಮ ಎಲ್ಲ ಸಹಕಾರ ಇದರಿಂದ ಅವನು ಅದನ್ನ ಮಾಡ್ತಾ ಇದ್ದಾನೆ. ದನಕರುಗಳು ಎಷ್ಟು ಸಾಕೊಂಡಿದ್ರಿ ಸರ್? ದನ ಅಂದ್ರೆ ನಾವು ಸಿಟಿಲಿರದಿಂದ ನಾವು ಡೈರಿಗೆ ಹಾಲು ಕರೆದು ಮಾಡುವಂತ ಅಭ್ಯಾಸ ನಾವು ಇಟ್ಕೊಂಡಿರ್ಲಿಲ್ಲ. ನಮ್ಮದು ತೋಟ ಇರೋದ್ರಿಂದ ಒಂದು ಪ್ರೀತಿಗೆ 3 ಹಸುಗಳು ತಂದಿದ್ವಿ, ಚಿಕ್ಕ ಕರುಗಳು ತಂದಿದ್ವಿ. ಈ ಕಡೆ ಅದರಿಂದ ಸಗಣಿ ತೋಟಕ್ಕಾಗುತ್ತೆ, ಬೆಳೆದು ದೊಡ್ಡವಾದ್ಮೇಲೆ ಅದು ನೆಕ್ಸ್ಟ್ ಮಾರಾಟ ಮಾಡಿದ್ರೆ ಒಳ್ಳೆ ಬೆಲೆ ಹೋಗುತ್ತೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡಿದ್ವಿ. ನಾವು ಇನ್ನೂ ಹಾಲು ಕರೆಯ ಒಂದು ವ್ಯವಸ್ಥೆಗೆ ಹೋಗ್ಲಿಕ್ಕೆ ನಾವು ಮಾಡಿಲ್ವಲ್ಲ, ಹಾಲು ಕರೆದು ಡೈರಿಗೆ ಹಾಕಿ ಇನ್ನೂ ಮಾಡಿಲ್ಲ. ಮುಂದೆ ಅದು ಮಾಡಿದರೆ ಆದಾಯ ಇದೆ, ಅದು ಒಂದು ದಿವಸ ಒಂದು 50 ಲೀಟರ್ ಹಾಲು ಹಾಕಿದ್ರೆ ನಮ್ಮ ಲಕ್ಷ್ಮೀಶ್ವರ ಎಲ್ಲ ಮಾಡಿ ಅದನ್ನು ಮಾಡಿದ್ದಾರೆ. ಅದು ಹೇಳ್ತಾರೆ ಡೈರಿಗೆ ಇಷ್ಟು ದುಡ್ಡಿದೆ, ಒಂದು ಬೆಳಿಗ್ಗೆ ಒಂದು 50 ಲೀಟ್ರು, ಸಂಜೆ ಒಂದು 50 ಲೀಟ್ರು, 100 ಲೀಟ್ರ್ ಹಾಲು ಹಾಕಿದ್ರೆ ಈ ಸರ್ಕಾರದಿಂದ ಸಬ್ಸಿಡಿ, ಅದ್ರ ಬೆಲೆ ಬಂದರೆ ಯಾವತ್ತೂ ಹಾಲಿನಲ್ಲಿ ಲಾಸಿಲ್ಲ. ಇವತ್ತು ಹಾಲು ಹಾಕಿದ್ರೆ ಅಲ್ಲಿ ಅವ್ರ ಅಕೌಂಟಲ್ಲಿ ದುಡ್ಡು ಐತಿನ ಲೆಕ್ಕ ನಮ್ಮ ರೈತರಿಗೆ. ಮುಂದೆ ಅದನ್ನ ನೋಡೋಣ ಸರ್, ಅದೇನು ಮಾಡೋಣ ಅಂತ ಇದ್ದೀವಿ, ನೋಡೋಣ. ಒಂದು ಮಲ್ನಾಡು ಗಿಡ್ಡ ಸಾಕೊಂಡಿದ್ರೆ ಏನು ವಿಶೇಷ ಆದ್ರೂ ಸರ್? ವಿಶೇಷ ಅಂದ್ರೆ ಅದರ ಹಾಲು ಬಹಳ ಶ್ರೇಷ್ಠ. ಆಮೇಲೆ ಹೆಲ್ತ್ ದೃಷ್ಟಿಯಿಂದ ಆರೋಗ್ಯ ದೃಷ್ಟಿಯಿಂದ ಬಹಳ ಶ್ರೇಷ್ಠ. ಅದು ಕೊಡೋದೇ ಹೆಚ್ಚು ಕಮ್ಮಿ 1 ಲೀಟರ್ ಹಾಲು, 1 ಲೀಟರ್ ಬೇರೆದಕ್ಕೆ 1 ಲೀಟರ್ 2 ಲೀಟರ್ ಸಮ ಅದು, ಅಷ್ಟು ಹೆಲ್ತ್ ಫುಲ್ ಆಗಿ ಗಟ್ಟಿಯಾಗಿ ಇದೆ. ಅದು ಆರೋಗ್ಯ ದೃಷ್ಟಿಯಿಂದ ಮಕ್ಕಳಿಗಂತೂ ಭಾಳ ತುಂಬ ಅಂಥದ್ದು ನಾವು ಸಾಕೊಂಡಿದ್ವಿ. ಯಾಕೆ ನಮ್ಮ ಮೊಮ್ಮಕ್ಕಳಿಗೆ ಅದು ಆರೋಗ್ಯ ಬೇಕದು, ನಮಗೂ ಕೂಡ ಅದು ಮನೆಗೆ ಬೇಕಾಗ್ತದೆ ಅಂತ ಒಂದು ಒಂದು ವರ್ಷ. ಈಗ ಇತ್ತೀಚೆಗೆ ನಾವು ತಗೊಂಬಂದಿರೋದು ಅದು ಚಿಕ್ಕದು ಕುಳ್ಳಸ್, ಅದು ತುಂಬಾ ಚಿಕ್ಕದು, ತುಂಬಾ ಚಿಕ್ಕದು ಅದು. ಅದು ಈಗ ಒಂದು ಕರು ತಂದು ಅದು ಒಂದು ಹೆಣ್ಣುಗರು ಒಂದು ಹಸು ಕರು ಇದೆ. ಅದು ನಿಮ್ಮ ಭಾಗದ ವಾತಾವರಣಕ್ಕೆ ಹೊಂದ್ಕೊಂಡಿದ್ಯಾ ಅದು? ಇದೆ ಸರ್, ಹೊಂದ್ಕೊಂಡಿದೆ. ಅವೆಲ್ಲ ಮಲೆನಾಡು ಸಹ ಬೆಟ್ಟ ಗುಡ್ಡನಲ್ಲಿ ಬೆಳೆದಿರೋದು, ಈಗ ಸದ್ಯಕ್ಕೆ ಹೊಂದ್ಕೊಂಡಿದೆ ಏನು ತೊಂದರೆ ಇಲ್ಲ. ನಿಮ್ಮ ಕೊಟ್ಟಿಗೆ ಒಂದ್ ಸ್ವಲ್ಪ ವಿಶೇಷವಾಗಿದೆ. ವಿಶೇಷ ಅಂತ ಅಂದ್ರೆ ಎಲ್ಲರೂ ಹೆಂಗ್ ಕೊಟ್ಟಿಗೆ ನಿರ್ಮಾಣ ಮಾಡ್ತಾರೋ ಆತರ ಮಾಡಿಲ್ಲ ನೀವು. ಇತ್ತೀಚೆಗೆ ಏನು ರೆಡಿ ಬ್ಲಾಕ್ಸ್ ಅಂತ ಹೇಳಿ ಬರುತ್ತ, ಈ ಕಾಂಪೌಂಡ್ಗೆಲ್ಲ ಬಳಕೆ ಮಾಡ್ತಾರ, ಅದರಲ್ಲೇ ಒಂದು ಕೊಟ್ಟಿಗೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕೆ ಆತರ ಮಾಡ್ಬೇಕು ಅಂತ ಹೇಳಿ ಯಾಕೆ ಆಲೋಚನೆ ನೋಡಿ? ನಾವೊಂದು ಕೊಟ್ಟಿಗೆ ಮಾಡ್ಬೇಕಾದ್ರೆ ಫೌಂಡೇಶನ್ ಹಾಕ್ಬೇಕು, ಅದಕ್ಕೆ ಜಲ್ಲಿ ಕಲ್ಲು ಸೈಜು ಈ ಮೆಟೀರಿಯಲ್ಸ್ಗಿಂತ ಕೂಲಿ ಜಾಸ್ತಿ. ಅದೆಲ್ಲ ನೋಡ್ಕೊಂಡು ನಮ್ಮ ಮಕ್ಕಳು ನಮ್ಮ ಮಗ ಮಗಳು ನಮ್ಮ ಮನೆಯವರೆಲ್ಲ ಸೇರಿ ಎಲ್ಲೋ ಒಂದು ಕಡೆ ನೋಡಿದ್ವಿ ಇದನ್ನ, ಈ ತರ ಮಾಡಿದರೆ ಮಾಡಿ ಅಂತ ಒಂದು ಐಡಿಯಾ ಕೊಟ್ಟರು. ಆಮೇಲೆ ಮಗ ನಾನು ಒಂದ್ಸರಿ ಹೋಗಿ ನೋಡ್ಕೊಂಬಂದೆ ಅಲ್ಲಿ ಮಾಡಿರೋ ಹತ್ರ, ಬಾರಪ್ಪ ಈ ತರ ಮಾಡ್ಬೇಕು ಅಂತ ಅವನು ಬಂದಿದ್ದ. ಇದಕ್ಕೆ ನಮಗೆ ಫೌಂಡೇಶನ್ ಖರ್ಚಿಲ್ಲ, ಜಲ್ಲಿ ಕಲ್ಲು ಮರಳಿಂದು ಖರ್ಚಿಲ್ಲ, ಅದು ತಂದು ಫಿಕ್ಸ್ ಮಾಡೋದು, ಪಿಲ್ಲರ್ ನೆಟ್ಟು ಅದಕ್ಕೆ ಅವರೇ ಬಂದು ರೆಡಿ ಮಾಡಿ ಹೋಗ್ತಾರೆ. ಆ ಒಂದು ದೃಷ್ಟಿಯಿಂದ ಅದನ್ನ ಮಾಡಿದ್ವಿ. ಬೇರೆ ಒಂದು ಇದಕ್ಕೆ ಲೇಬರ್ ಚಾರ್ಜ್ ಏನು ಕೊಡ್ತೀವೋ ಆ ಖರ್ಚಿಗೆ ಅದಾಗಿದೆ. ತುಂಬ ಚೆನ್ನಾಗಿದೆ, ಎಲ್ಲ ತುಂಬ ಜನ ಬಂದು ನೋಡ್ಕೊಂಡೋಗಿ ಮನನು ಕೂಡ ನಮ್ಮ ಮಗನ ಸ್ನೇಹಿತರು ಬಂದು ಅಲ್ಲಿ 1000 ಅಡಿಗೆ ಇವನೇ ಹೇಳಿದಾನೆ ಅಲ್ಲಿ ಹೋಯ್ತಾರೆ. ಚೆನ್ನಾಗಿದೆ, ಎಲ್ಲ ಕಡೆಯಲ್ಲಿ ಹೆಚ್ಚು ಕಮ್ಮಿ ಇದೇ ಮಾಡ್ತಾ ಇದೆ. ನೋಡಿದರೆ ತಂತ್ರಜ್ಞಾನಿಯಲ್ಲಿ ಮನೆಯೂ ಕೂಡ ಒಂದು ರೆಡಿಮೇಡ್ ಮಾಡುವಂಥ ಒಂದು ವ್ಯವಸ್ಥೆಗೆ ಬರ್ತಾ ಇದೆ. ನೋಡಿರ್ಬೋದು ನೀವೆಲ್ಲ ಮನೇನೆ ತಗೊಂಡೆ ಶಿಫ್ಟ್ ಮಾಡುವಂತ ವ್ಯವಸ್ಥೆ ಇದೆ. ಮತ್ತೆ ವೈಜ್ಞಾನಿಕವಾಗಿ ಮನೇನು ಕೂಡ ಅದೇ ಟೈಪ್ ಮಾಡ್ಬೇಕು ಅಂತ ಮಾಡಿದ್ರೆ ಆ ಒಂದು ದೃಷ್ಟಿಯಿಂದ ನಾವು ಚೆನ್ನಾಗಿದೆ ಇಷ್ಟಪಟ್ಟು ಮಾಡಿದೀವಿ ಸರ್. ಇದು ತುಂಬಾ ಜನ ಬಂದು ನೋಡ್ಕೊಂಡು ಹೋಯ್ತಾರೆ ಇದನ್ನ. ಏನು ಬಹಳ ಸಮಯ ಇಲ್ಲ, ಏನೂ ಇಲ್ಲ, ಅದನ್ನ ಎಲ್ಲ ರೆಡಿ ಮಾಡಿ ಅವರೇ ಇದು ಮಾಡ್ಕೊಂಡು ಮಾಡಿದಾರೆ ಸರ್. ಹೆಚ್ಚು ಹಣ ಏನು ಖರ್ಚಾಗೋದಿಲ್ಲ ಅಲ್ವಾ ಸರ್? ಹೆಚ್ಚು ಹಣ ಏನು ಅಷ್ಟು ಬೇರೆದಕ್ಕಿಂತ ನಾವು ಪಿಲ್ಲರ್ ಹಾಕಿ ಇಟ್ಟಿಗೆ ಹಾಕಿ ಫೌಂಡೇಶನ್ ಮಾಡಿ ಇದೆಲ್ಲ ಮಾಡೋಕ್ಕಿಂತ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಇಲ್ಲಿ ಬರೀ ಕಂಬಗಳನ್ನು ಮಾತ್ರ ನಿಲ್ಲಿಸಲಾಗುತ್ತೆ ಸರ್? ಪಿಲ್ಲರ್ ನಿಲ್ಲಿಸ್ಬಿಟ್ಟು ಆ ಸ್ಲ್ಯಾಬ್ ಇದೆಯಲ್ಲ, ಸ್ಲ್ಯಾಬ್ ಅನ್ನು ಕೂರಿಸ್ತಾರೆ. ಈ ಪಿಕ್ಸೆಡ್ ಮಾಡ್ತಾರೆ ಅದನ್ನ, 2 ಕಂಬ ಹಾಕ್ಬಿಟ್ಟು 6 ಅಡಿಗೆ ಒಂದಿರುತ್ತೆ, 1 ಅಡಿ 6 ಅಡಿ, ಅದನ್ನ 2 ಕಡೆ ಪಿಲ್ಲರ್ ಹಾಕಿ ಅದಕ್ಕೆ ಜೋಡಿಸ್ಕೊಂಡು ಹೋಗ್ತಾರೆ. ಜೋಡಿಸ್ಕೊಂಡು ಹೋಗಿ ಬೇಗ ಕೆಲಸ ಮುಗೀತದ್ದು. ಎಲ್ಲ ಅವರೇ ಮಾಡ್ಕೊಟ್ಬಿಡ್ತಾರೆ ಅದನ್ನ? ಎಲ್ಲ ಅವರೇನೆ, ಅವರೇ ತಂದು ಅವರೇ ಫಿಕ್ಸ್ ಮಾಡಿ ಅವರೆಲ್ಲ ರೆಡಿ ಮಾಡಿ ಎಲ್ಲ ಹೋಗ್ತಾರೆ. ನಮ್ದೇನು ಕೆಲಸ ಇಲ್ಲ, ಏನೆಂತದ್ದು ಇಲ್ಲ, ನಾವು ಏನು ಮಾಡೋಂಗಿಲ್ಲ. ಈಗ ನಿಮ್ಮ ಕೊಟ್ಟಿಗೆಗೆ ಅಂದಾಜು ಎಷ್ಟು ಖರ್ಚಾಯ್ತು? ನೀವು ಫೌಂಡೇಶನ್ ಹಾಕಿ ಮಾಡೋದಾಗಿದ್ರೆ ಎಷ್ಟು ಖರ್ಚಾಗ್ತಾಯಿತ್ತು ಸರ್? ಫೌಂಡೇಶನ್ ಹಾಕಿ ಅದೆಲ್ಲ ಮಾಡ್ಬೇಕಾದ್ರೆ ಒಂದು ಹೆಚ್ಚು ಕಡಿಮೆ ಒಂದು 8-10 ಲಕ್ಷ ಬೇಕಾಗೋದು. ಈಗ ಕಡಿಮೆ ಆಗಿದೆ ನಮಗೆ, ಕಡಿಮೆ ಆಗಿದೆ. ಮೇಲೆ ರೂಪಿಂಗು ಕಬ್ಬಿಣ ಅದೆಲ್ಲ ಮಾಮೂಲಿ ಇರುತ್ತೆ, ಅದು ಬೇರೆ. ಈಗ ನಾವೇನು ಈ ಫೌಂಡೇಶನ್ ತೆಗೆದು ಇಟ್ಟಿಗೆ ಕಟ್ಟಿ ಗೋಡೆ ಕಟ್ಟಿ ಮಾಡೋಕ್ಕಿಂತ ಕಡಿಮೆ ಆಗಿದೆ. ಆ ಲೇಬರ್ ಕೂಲಿಲಿ ನಮ್ಮ ಅದು ಕೆಲಸ ಆಗಿದೆ. ಅದು ನಮ್ದು ಹೆಚ್ಚು ಕಡಿಮೆ ಅದು 42 ಅಡಿ ಅದಿದೆ. ಈ ಕಡೆ ಒಂದು ಮಾಡ್ಬೇಕು ಅಂತ ಅದೊಂದು 34 ಅಡಿ. ಈ ಮನೆಯೆಲ್ಲ ಸೇರಿ ಹೆಚ್ಚು ಕಮ್ಮಿ 115 ಅಡಿ ಒಂದೇ ಒಂದು ಇದರಲ್ಲಿ ಏಕ ಇದೆ. ಕುರಿ ಸಾಕಾಣಿಕೆ ಮಾಡ್ಲಿಕ್ಕೆ ತಯಾರಿಯನ್ನ ಮಾಡ್ಕೊಂಡಿದಾರೆ, ಏನೇನ್ ತಯಾರಿ ಮಾಡ್ಕೊಂಡಿದಾರ, ಎಷ್ಟು ಕುರಿ ಸಾಕ್ಬೇಕು ಅನ್ನೋ ಆಲೋಚನೆ ಇದೆ ಸರ್? ಈಗ ಸಿಂಪಲ್ ಆಗಿ ಯಾಕೆಂದ್ರೆ ಎಲ್ಲ ಹೊಸ ಅನುಭವ ನಮಗೆ. ಈ ಒಂದು 20 ಕುರಿ ಮಾಡಿಸುವಂತ ವ್ಯವಸ್ಥೆ ಒಂದು ಜಾಗ ಮಾಡಿದೀವಿ. ಇದು ಇನ್ನೂ ನಮಗೆ ಜಾಗ ಇನ್ನೂ ದೊಡ್ಡದಾಗಿ ಮಾಡಬೇಕಾಯಿತು. ಇದು ಇರೋ ಜಾಗದಲ್ಲಿ ನೋಡೋಣ ಟ್ರಯಲ್ ಆಗಿ ಇದರಿಂದ ಏನು ಉತ್ಪನ್ನ ಬರುತ್ತೆ ಏನು ಆಗುತ್ತೆ ಅಂತ ಹೇಳಿ ಒಂದು 20 ಸಾಕು ಅನ್ನೋ ಮಟ್ಟಕ್ಕೆ ಕಬ್ಬಿಣದಲ್ಲಿ ಒಂದು ಅಟ್ಟಣಿಗೆ ಮಾಡಿ ಮರದ ಒಂದು ಪೀಸ್ ಹಾಕಿ ಅದರ ಮೇಲೆ ಕುರಿ ಬೀಳೋದು. ಇದ್ರ ಉದ್ದೇಶ ಏನು ಅಂದರೆ ಕೆಳಗಡೆ ಇದ್ದರೆ ಅದು ಏನು ಅದು ಕಸ ಇರುತ್ತೆ ಕುರಿ ಇದು ಮಾಡಿದ್ದು ಅದೆಲ್ಲ ತುಳಿದು ಅಲ್ಲೇ ಇಟ್ಕೊಂಡು ಇದಾಗ್ಬಿಡುತ್ತೆ. ಇದು ಅಟ್ಟಣಿ ಆದರೆ ನಾವೊಂದು ಗ್ಯಾಪ್ ಇಟ್ಟಿರ್ತೀವಿ ಅದಕ್ಕೆ, ಅದು ಆ ಮೂತ್ರ ಕೆಳಗೆ ಬಿದ್ದೋಗುತ್ತೆ, ಅದು ಇಕ್ಕೆ ಎಲ್ಲ ಕೆಳಗೆ ಬೀಳುತ್ತೆ, ಕ್ಲೀನಾಗಿ ಗುಡಿಸ್ಕೋಬೋದು. ನಾವು ಒಂದೆಲೆ ಬಿಟ್ಟರೆ ಅದು ಎಲ್ಲ ತಿರುಗಾಡಿ ಎಲ್ಲ ಅಂಟ್ಕೊಂಡು ಎಲ್ಲ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಅದು ಈ ಒಂದು ಮೆಥಡ್ನಲ್ಲಿ ಮಾಡಬೇಕು ಅಂತೇಳಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟರೆ ಅದೆಲ್ಲ ಕೆಳಗಡೆ ಬೀಳುತ್ತೆ ಅನ್ನೋ ದೃಷ್ಟಿಯಿಂದ ಆ ಟೈಪು ಮಾಡ್ಕೊಂಡಿದ್ವಿ. ಒಂದು 20 ಮಾಡಬೇಕು ಅಂತ ಮಾಡಿದ್ವಿ. ಬೇರೆ ಒಳ್ಳೆ ತಳಿ ಕುರಿನ ಮಾಡಬೇಕು ಅಂತ ಮಾಡಿದ್ವಿ. ಯಾವ ತಳಿ ತರಬೇಕು ಅಂತ ಸರ್? ಅದು ಮಗ ನೋಡಬೇಕು ಸರ್, ಅದು ಯಾವ ತಳಿ ಅಂತ ಹೇಳಿ ಅದೇನೋ ಒಳ್ಳೆ ಇದಿದೆ ಅಂತ. ಬಕ್ರಿದಲ್ಲಿ ತುಂಬಾ ರೇಟ್ ಅಂತದು, ಅದೇನೋ ಆ ಕಡೆ ಇದೆ ಆ ಕೊಂಬೆಲ್ಲ ಬರುತ್ತಂತೆ ಅದು ಹೇಳ್ತಾರೆ ಮುಸ್ಲಿಮ್ಸ್. ಇದು ಅಂತ ಸಾಕ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದ್ ನೋಡ್ಕೊಂಡು ಬೇರೆ ಮಾಡ್ಬೇಕು ಅಂತ. ಜಾಗ ಇನ್ನು ನಮಗೆ ಸಾಲದು, ಸದ್ಯಕ್ಕೆ ನಾವು ಅಷ್ಟು ಮಾಡಿದ್ವಿ ಸರ್. ಅದು ಅಟ್ಟಣಿಗೆ ಮಾಡಿ ತುಂಬಾ ದುಡ್ಡು ಖರ್ಚಾಗಿದೆ. ಅದು ಅಟ್ಟಣಿಗೆ ಮಾಡಿ ಎಲ್ಲ ಕಬ್ಬಿಣದಲ್ಲೇ ಮಾಡಿರೋದು, ಮಾಡಿ ಅದ್ರ ಮೇಲೆ ಮರದ ಪೀಸ್ ಹಾಕಿ ಅದ್ರ ಮೇಲೆ ಬಿಟ್ಟಾಗ ಕೆಳಗಡೆ ಸ್ವಲ್ಪ ಗ್ಯಾಪ್ ಇಟ್ಟಾಗ ಅದೆಲ್ಲ ಕೆಳಗಡೆ ಹೋಗುತ್ತೆ, ಮೇಲೆ ಗಲೀಜಾಗಲ್ಲ. ಅದು ಕ್ಲೀನಾಗಿ ಗುಡಿಸ್ಕೋಬಹುದು. ನಾವು ಒಟ್ಟಿಗೆ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಎಲ್ಲ ತುಳಿದು ತುಳಿದು ತುಳಿದು ಎಲ್ಲ ಪೂರ್ತಿ ಇದಾಗ್ಬಿಡುತ್ತೆ. ಆ ಒಂದು ಮೆಥಡ್ ಅಲ್ಲಿ ಮಾಡೋಣ. ಆಮೇಲೆ ಸಾಮಾನ್ಯವಾಗಿ ನಾವು ಕುರಿಗೆ ನೆಲದಲ್ಲಿ ಇರಬೇಕು ಲೆಕ್ಕಾಚಾರ. ಅದು ಆರೋಗ್ಯ ದೃಷ್ಟಿಯಿಂದ ಅದು ನೆಲದಲ್ಲಿದ್ದರೆ ಮಣ್ಣು ತುಳಿದಾಗ ಚೆನ್ನಾಗಿರುತ್ತೆ. ಇದು ಏನು ಹೊಸ ಮೆಥಡ್ ಏನೋ ಹೇಳಿದ್ರು ಅಂತ ಹೇಳಿ ಮಾಡ್ತಾ ಇದ್ವಿ. ಅದು ನೋಡೋಣ ಸರ್, ಅದೇ ಆಗುತ್ತೆ. ಸಕ್ಸಸ್ ಆದರೆ ಬೇರೆ ನೋಡೋಣ ಸರ್. 65 ವರ್ಷ ಆಯಿತು ಅಂತ ಹೇಳಿದ್ರಿ, ಈಗಲೂ ಏನೇನು ಕೆಲಸ ಮಾಡ್ತೀರಿ ಸರ್? ನಾವೆಲ್ಲ ರೈತರ ಕೆಲಸ ಎಲ್ಲ ಮಾಡ್ತೀವಿ. ನಾವು ತೋಟಕ್ಕೆ ನೀರು ಹಾಯಿಸ್ತೀವಿ, ಕಾಯೆಲ್ಲ ಕೀಳ್ತೀವಿ, ದನ ಕರು ಎಲ್ಲ ನೋಡ್ತೀವಿ. ಎಲ್ಲ ಏನು ರೈತಾಪಿ ಜನ ಏನು ಮಾಡ್ತಾರೆ ಅದೆಲ್ಲ ನಾವು ಮಾಡ್ತೀವಿ. ನಾವು ಇದುವರೆಗೆ ನಮಗೆ ಯಾವುದೇ ಬಿ ಪಿ ಶುಗರ್ ಇದುವರೆಗೆ ನಾವು ಹೋಗಿಲ್ಲ ಆಸ್ಪತ್ರೆಗೆ. ಅದು ಏನು ಸದ್ಯ ಬರಬಾರ್ದು ಯಾರಿಗೂ ಬಂದಿಲ್ಲ ಸರ್ ಸದ್ಯಕ್ಕೆ. ಆರೋಗ್ಯ ದೃಷ್ಟಿಯಿಂದ ನಾವು ಏನೂ ಇಲ್ಲ, ಆರೋಗ್ಯವಾಗಿ ತಿರುಗಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡಿದ್ವಿ. ಏನು ನಮ್ಮ ತೋಟದಿಂದ ಮೇಲೆ ಕೆಳಗೆ ಹೋದ್ರೆ ಅದೇ ವಾಕಿಂಗ್ ಆಯಿತು. ಆರೋಗ್ಯ ದೃಷ್ಟಿಯಿಂದ ತೋಟದಲ್ಲಿರೋದು ತುಂಬ ಒಳ್ಳೇದು ಅಂತ ಇದು ಸರ್. ನಾವು ಈಗ ತೋಟದಲ್ಲೇ ಮನೆ ಮಾಡ್ಕೊಂಡಿದ್ದೀರ, ಹೀಗೆ ತೋಟದಲ್ಲಿ ಮನೆ ಮಾಡ್ಕೊಳ್ಳೋದ್ರಿಂದ ಏನು ಅನುಕೂಲ ಅಂತೀರಿ? ನಾವು ಎಲ್ಲೋ ಜಮೀನು ಇರುತ್ತೆ, ಇಲ್ಲಿಂದ 1 ಕಿಲೋಮೀಟರ್ ಹೋಗಿ ನಾವು ಕರೆಂಟ್ ಯಾವ ಟೈಮ್ನಲ್ಲಿ ಕೊಟ್ಟಿರ್ತಾರೆ ಹೋಗ್ಕಲ್ಲ. ನಾವು ಹೋದ ಟೈಮ್ಗೆ ಕರೆಂಟ್ ಇರಲ್ಲ, ನಾವು ಇಟ್ಟ ಟೈಮ್ಗೆ ಕರೆಂಟ್ ಬರಲ್ಲ. ಈ ಮನೆ ಪಕ್ಕದಲ್ಲಿ ಇರೋದ್ರಿಂದ ತಕ್ಷಣದಲ್ಲಿ ಹೋಗಿ ನಾವು ಮೋಟರ್ನ ಆನ್ ಮಾಡ್ಬೋದು. ಆಮೇಲೆ ನಮ್ಮ ಜಮೀನನ್ನ ನೋಡ್ಕೋಬಹುದು. ಆಮೇಲೆ ಜಮೀನು ತೋಟ ಏನೇನಿದೆ, ಅದು ಏನೇನು ತೆಂಗಿನ ಗಿಡ ಆಗಿದೆ, ಫಸಲಿ ಆಗಿದೆ ಏನು ಅಂತ ಒಂದು ಅಲ್ಲೇ ಮನೆ ಮುಂದೆ ಕೂತ್ಕೊಂಡು ನೋಡ್ಕೋಬಹುದು. ನಮ್ಮದು ಬೇರೆ ಎಲ್ಲೂ ಇಲ್ಲ, ಮನೆ ತೋಟ ಎಲ್ಲ ಒಂದೇ ಕಡೆ ಇರೋದ್ರಿಂದ ಒಂದು ವ್ಯವಸಾಯಕ್ಕೆ ಬಹಳ ಅನುಕೂಲ. ಅದರಿಂದ ತೋಟದಲ್ಲಿ ಮನೆ ಮಾಡ್ಕೊಂಡಿದ್ವಿ. ಆಮೇಲೆ ಐವರು ಓಡಾಡೋದ್ರಿಂದ ನಮ್ಗೆ ಇನ್ನೂ ಒಂದು ಏನು ಸಿಟಿ ಜನ ಇದ್ದಾಗ ಆ ಟೈಪ್ನಲ್ಲಿ ನಾವು ಇದ್ದೀವಿ ಸರ್. ಅದು ಮಗನಿಗೆ ಏನೆಲ್ಲ ನೆರವು ಮಾಡ್ತಾ ಇದ್ದೀರಾ? ಫ್ರೀಯಾಗಿ ಬಿಟ್ಟಿದ್ದೀವಿ ನಾವೆಲ್ಲ. ಏನೇನು ಮಾಡ್ಬೇಕು ಅವಂದು ಐಡಿಯಾ ಜಾಸ್ತಿ. ಅವಂದು ನನ್ನ ಮಗಳು ಕೂಡ ಸಾಲೆಯ ಸಹಕಾರ ನೀಡ್ತಾ ಇದ್ದಾಳೆ, ಮನೆಯವರು ಕೂಡ ಅವನಿಗೆ ಉತ್ತೇಜನ ಕೊಡ್ತಾರೆ. ಅವನು ಏನು ಮಾಡಿದರೂ ನಮ್ಮದು ಸಹಕಾರ ಇದೆ, ಎಲ್ಲ ರೂಪದಲ್ಲೂ ನಾವು ಸಹಕಾರ ಕೊಡ್ತೀವಿ. ಅವನ ಜೊತೆ ನಾವು ಕೆಲಸ ಮಾಡೋ ಒಂದು ಸಹಕಾರ ನಾವು ಇದ್ದೀವಿ ಸರ್. ರಸ್ತೆ ಬದಿಯಲ್ಲಿ ನಿಮ್ಮ ಜಮೀನು ಇದೆ, ಜಮೀನಲ್ಲೇ ತೋಟ ಇದೆ, ಇಲ್ಲಿ ಕುರಿ ಹಸು ಕೋಳಿ ಎಲ್ಲವೂ ಕೂಡ ಇದಾವೆ, ಜೊತೆಗೆ ತೋಟನು ಕೂಡ ಇದೆ. ಹಿಂಗೆಲ್ಲ ಒಂದೇ ಕಡೆ ಇರೋದ್ರಿಂದ ಒಂದಷ್ಟು ಅನುಕೂಲ ಅಂತೀರಿ? ಅನುಕೂಲ ಸರ್. ಯಾಕಂದ್ರೆ ನಮ್ಮದು ಬೇರೆ ಕಡೆ ಇರೋಕ್ಕಿಂತ ನಮ್ಮದು ಮುಂದ್ಗಡೆ ನಾವು ಬೇಕಾದ್ರೆ ಒಂದು ಕಾಂಪ್ಲೆಕ್ಸ್ ಮಾಡೋ ಒಂದು ಇದು ಇದೆ ಐವೇ ರೋಡ್. ಆದ್ರಿಂದ ಆ ಜಾಗನೂ ನಮಗಿದೆ, ಮನೆ ಆಯಿತು, ಮುಂದ್ಗಡೆ ಒಂದು ಬಿಸಿನೆಸ್ ಮಾಡುವಂಥ ಒಂದು ಕಾಂಪ್ಲೆಕ್ಸ್ ಮಾಡ್ಬೋದು, ಹಿಂದ್ಗಡೆ ತೋಟ ಎಲ್ಲ ಇರೋದ್ರಿಂದ ನಾವು ಎದ್ದ ತಕ್ಷಣದಲ್ಲಿ ನಮ್ಮ ತೋಟ ನೋಡ್ಬೋದು, ದನ ಕರು ನೋಡ್ಬೋದು, ಪ್ರತಿಯೊಂದು ನೋಡ್ಬೋದು. ಈಗ ನಾವು ಯಾವುದೋ ಒಂದು ಸಿಟಿಲಿ ಇದ್ದು ನಾವು ಅಲ್ಲಿಂದ ಬಂದು ಇಷ್ಟು ಮಾಡೋಕ್ಕಾಯ್ತಿರಲ್ಲ, ಯಾವಾಗಲೂ ಬರೋವು ಯಾವಾಗಲೂ ಹೋಗುವು ಆಯ್ತಿರಲ್ಲ. ಇಲ್ಲೇ ಇರೋದ್ರಿಂದ ಎದ್ದ ತಕ್ಷಣ ಎಲ್ಲನೂ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಯಾವಾಗ ತೋಟದ ಮನೆಯಲ್ಲಿ ಯಾರು ಇರ್ತಾರೋ ಅವರೆಲ್ಲ ನಮ್ಮ ರೈತರು ತುಂಬ ಚೆನ್ನಾಗಿದ್ದಾರೆ. ಅದು ಎಲ್ಲೋ ಇದ್ರೆ ಆಗಲ್ಲ, ತೋಟ ಮನೆ ವಾಸ ಇದ್ದುತ್ತ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಬೋದು. ಯಾಕೆ ಗೊತ್ತಾಗುತ್ತಲ್ಲ ಬೆಳೆ ಹೆಂಗಿದೆ, ತೆಂಗಿಡ ಹೆಂಗಿದೆ, ಕರೆಂಟ್ ಬಂತ, ನೀರು ಇದೆ ಏನು ಅಂತ ಎಲ್ಲವೂ ಕೂಡ ತೋಟ ಮನೆ ಇರದೆ ಅಂತ ಅನುಕೂಲ. ಕೃಷಿ ಲಾಭದಾಯಕ ಅಂತೀರ ಸರ್? ಕೃಷಿ ಲಾಭದಾಯಕ, ನೆಮ್ಮದಿ ಇದೆ, ಕೃಷಿ ತುಂಬ ನೆಮ್ಮದಿಲಿ ಇದೆ. ಹೇಳ್ಬೋದು ಅಯ್ಯೋ ಕೃಷಿ ನಂಬಿ ಯಾರು ಬದುಕಿಯವ್ರ ಆಗಿ ಅಂತವ. ಈಗ ನೋಡಿ ಸರ್, ಈಗ ಯಾವುದೋ 1 ಲಕ್ಷ ಸಂಬಳ ಬಂದ್ರೆ ಕೊಡಿ ಅಂದ್ರೆ ಯಾರು ಕೊಡಲ್ಲ. ಅದೇ ಕೃಷಿಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಏನಾದ್ರು ಬೆಳೆದಿದ್ರೆ ಇನ್ನೊಬ್ರಿಗೆ ಕೊಡ್ತೀವಿ. ಉದಾಹರಣೆ ನಮ್ಮ ಸ್ನೇಹಿತರು ಲಕ್ಷ್ಮೀಶ್ವರ ಮನೆಗೆ ಹೋದ್ವಿ, ಅವ್ರು ಬೆಳೆದದ ಪಪ್ಪಾಯಿ ಹಣ್ಣು ಒಂದು ಇದರೆಲ್ಲ ಕೊಟ್ರು. ಅದೇ ಸಂಬಳ ತೆಗೆದವರು ತಗೊಳ್ಳಿ ನನಗೆ 1 ಲಕ್ಷ ಸಂಬಳ ಬರುತ್ತೆ ಅಂತ ಕೊಡ್ತಾರ? ಕೊಡಲ್ಲ. ಅದೇ ನಮ್ಮ ರೈತರು ಕೊಡ್ತಾರೆ, ತರಕಾರಿ ಬೆಳೆದಿನ ತಗೊಳ್ಳಿ, ಹಣ್ಣು ಬೆಳೆದು ತಗೊಳ್ಳಿ, ಪಪ್ಪಾಯಿ ಬೆಳೆದು ತಗೊಳ್ಳಿ, ಇಂಥವೆಲ್ಲನೂ ಕೊಡ್ತಾರೆ. ಕೋಳಿ ಸಾಕಿದ್ರೆ ಕೋಳಿನ ಕೊಡ್ಬೋದು. ಕೊಡ್ಬೋದು, ಏನು ಪ್ರೀತಿ ಪಟ್ಟರೆ ಕೊಡ್ಬೋದು, ಏನು ತೊಂದರೆ ತಗೊಳ್ಳಿ ಇಂಥವ. ಹಾಂ, ಕೊಡ್ಬೋದು. ಕೃಷಿ ಸರ್, ಈಗ ನಾವು ಹಿಂದೆ ಹಿಂಗೆ ಕಷ್ಟಪಡ್ಬೇಕಾಯ್ತು ಕೃಷಿಗೆ. ಈಗ ದನಗಳಿಗೆಲ್ಲ ಕಟ್ಟಿ ಉತ್ತು ಬಿತ್ತಿ ಎಲ್ಲ ಮಾಡ್ತೀವಿ. ಈಗ ಬಹಳ ವೈಜ್ಞಾನಿಕವಾಗಿ ಟಿಲ್ಲರ್ ಇದೆ, ಟ್ರ್ಯಾಕ್ಟರ್ ಇದೆ, ಯಾರು ದನಗಳೇ ಇಲ್ಲ ಸರ್. ಈಗ ಇವತ್ತು ಉಳುಮೆ ಮಾಡೋಕೆ ದನ ಇಲ್ಲ, ಇವತ್ತು ಟ್ರ್ಯಾಕ್ಟರ್ ಎಲ್ಲ ಬಂದಿದೆ, ಟಿಲ್ಲರ್ ಬಂದಿದೆ, ಇವೆಲ್ಲವೂ ಕೂಡ ಬಂದಿದೆ. ಎಲ್ಲ ಒಂದು 5 ನಿಮಿಷಕ್ಕೆ ಕೆಲಸ ಮಾಡ್ತಾರೆ. ಆಮೇಲೆ ವೈಜ್ಞಾನಿಕವಾಗಿ ಬೆಳೆ ಬೆಳೆಯಕ್ಕೆ ಎಲ್ಲ ಕೂಡ ಇದೆ, ಕಟಿಂಗ್ ಮಾಡೋಕ್ಕೂ ಇದೆ, ಬಡಿಯಕ್ಕೆ ಒಕ್ಕಣೆ ಮಾಡೋಕ್ಕೆ ಇವೆಲ್ಲವೂ ಕೂಡ ಇದೆ. ಸರಿಯಾಗಿ ಮಾಡಿದ್ರೆ ಕೃಷಿಲಿ ಏನು ನಷ್ಟ ಆಗಲ್ಲ. ಸುಮ್ಮನೆ ಹೇಳ್ಬೋದು, ಸುಮ್ಮನೆ ಊಟ ಮಾಡಿ ಸಿಟಿಲಿ ತಿರುಗಾಡ್ಕೊಂಡು ಶ್ರಮ ವಹಿಸ್ತಾರೆ. ನಾವು ಎದ್ದು ತೋಟಗಡೆ ತಿರುಗಾಡ್ಕೊಂಡು ಹೋಯ್ದ್ರು ಅದೇ ನಮಗೆ ವ್ಯಾಯಾಮ. ಆರೋಗ್ಯ ದೃಷ್ಟಿಯಿಂದ, ಹೆಲ್ತ್ ದೃಷ್ಟಿಯಿಂದ ಕೃಷಿಲಿ ಏನು ಸಮಸ್ಯೆ ಇಲ್ಲ ಸರ್, ಮಾಡ್ಬೋದು, ನೆಮ್ಮದಿ ಜೀವನ. ಆಮೇಲೆ ಟೆನ್ಷನ್ ಇರಲ್ಲ, ಯೋ ಎಲ್ಲೋ ಹೋಗಿದ್ವಿ ಏನೋ ಆಯಿತು, ಹಾಗೇನಿಲ್ಲ. ಎದ್ರೆ 1-2-3 ಗಂಟೆ ಕೆಲಸ, ರೆಸ್ಟು, ಮತ್ತೆ ಹಿಂಗೆ ನೋಡ್ಕೊಂಡು ಇರೋದ್ರಲ್ಲಿ ಏನು ತೊಂದರೆ ಇಲ್ಲ. ಕೃಷಿ ವೈಜ್ಞಾನಿಕವೂ ಮಾಡಿದ್ವಲ್ಲ, ಅದಕ್ಕೆ ಸರ್ಕಾರ ಈಗ ಭಾಳಷ್ಟು ಎಲ್ಲ ಸಹಕಾರ ಮಾಡ್ತಾ ಇದೆ. ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಕೃಷಿ ಸಂಶೋಧನೆಯಿಂದ ಎಲ್ಲ ಮಾಹಿತಿ ಎಲ್ಲ ನೀಡಿ ಅದನ್ನು ಬಳಸ್ಕೊಂಡು ಹೋದ್ರೆ ತುಂಬ ಇಂಪ್ರೂವ್ ಮಾಡ್ಕೋಬಹುದು ಸರ್. ಅದೇನು ಗೌಡರ ನಿಮ್ಮ ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆ ಇದ್ರೆ ಹೇಳಿ ಸರ್. 9449381 ಇನ್ನೊಮ್ಮೆ ಹೇಳಿ 9449381 ಒಳ್ಳೆಯದು ಶೆಟ್ಟಿಗೌಡರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು, ಕೃಷಿಯಲ್ಲಿ ನಿಮ್ಮ ಪ್ರಯೋಗಗಳನ್ನು ಇವೆಲ್ಲವನ್ನು ಕೂಡ ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಇವತ್ತು ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಮುಂದಿನ ದಿನಗಳಲ್ಲಿ ನೀವು ಹೆಚ್ಚಿನದಾಗಿ ನಮಗೆ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ನೀವು ಕೇಳೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಮ್ಮ ರೈತರ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬಿಎಂ ಮಾದಿಹಳ್ಳಿಯ ಕೃಷಿಕ ಶೆಟ್ಟಿಗೌಡ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕೃಷಿರಂಗ ಅರಳಿಕಟ್ಟೆ ಕಾರ್ಯಕ್ರಮದಲ್ಲಿ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಗಲಿದೆ. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿಬಂತು. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಂಧವರೇ, ಕೇಳುಗರೆ, ಹಾಸನ ತಾಲೂಕು ಬಸವಾಘಟ್ಟದಲ್ಲಿ ನಿನ್ನೆ ಆಕಾಶವಾಣಿಯ ಹಳ್ಳಿ ಧ್ವನಿ ಸೊಗಸಾಗಿ ಸಂಪನ್ನಗೊಂಡಿತು. ಆ ಊರಿನ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಅಲ್ಲಿನ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಭಾಗಿಗಳಾಗಿ ಅರ್ಥಪೂರ್ಣವಾಗಿ ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಈ ಸಂದರ್ಭದಲ್ಲಿ ಅಲ್ಲಿನ ಶಾಲಾ ಮಕ್ಕಳು ತಮ್ಮ ಜಮೀನುಗಳಲ್ಲಿ ಬೆಳೆದಿರುವ ಕಬ್ಬು, ತರಕಾರಿಗಳು, ಹಣ್ಣುಗಳು, ಎಳನೀರು ಇತ್ಯಾದಿಗಳನ್ನು ಶಾಲಾ ಆವರಣದಲ್ಲಿ ತಂದು ಮಾರ್ತಾ ಇದ್ರು. ಮಕ್ಕಳ ಸಂತೆ, ಹಳ್ಳಿ ಮಕ್ಕಳಿಗೆ ತಮ್ಮಲ್ಲೇ ಬೆಳೆದ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಇದೊಂದು ಸದಾವಕಾಶ ಒದಗಿ ಬಂತು. ಶಿಕ್ಷಕರು ಇವರಿಗೆ ತರಬೇತಿಯನ್ನು ಕೊಟ್ಟಿದ್ರು ಅನಿಸುತ್ತೆ. ಆಲೂಗಡ್ಡೆ, ಬೀನ್ಸು, ಟೊಮ್ಯಾಟೊ, ಕಬ್ಬು, ಡ್ರ್ಯಾಗನ್ ಫ್ರೂಟು, ಹೀಗೆ ಹತ್ತಾರು ಪದಾರ್ಥಗಳನ್ನು ತಂದು ಮಾರಾಟ ಮಾಡಿದ್ರು. ಎಳನೀರು, ಬಾಳೆಹಣ್ಣು, ಸೊಪ್ಪು ಇತ್ಯಾದಿಗಳನ್ನು ಇಟ್ಕೊಂಡಿದ್ರು. ಅನೇಕರು ಇವುಗಳನ್ನು ತೆಗೆದುಕೊಂಡ್ರು. ಒಳ್ಳೆ ವ್ಯಾಪಾರ ಆಯಿತು ಅಂತ ಅಂದ್ಕೊಂಡು ನಾವು ಗಮನಿಸಿದ್ವಿ. ಹಳ್ಳಿ ಧ್ವನಿ ನಿಮಿತ್ತ ಅಲ್ಲಿ ಆಗಮಿಸಿದವರು ಈ ಪದಾರ್ಥಗಳನ್ನು ಖರೀದಿ ಮಾಡಿಕೊಂಡ್ರು. ಮಕ್ಕಳ ಈ ಪ್ರಯತ್ನವನ್ನು ಕಂಡು ಮೆಚ್ಚಿಕೊಂಡ್ರು. ಹಳ್ಳಿ ಧ್ವನಿ ಕಾರ್ಯಕ್ರಮ ಮುಗಿದ ಬಳಿಕ ಆ ಊರಿನ ನಾರಾಯಣ ಅವರ ತೋಟಕ್ಕೆ ಹೋಗಿದ್ವಿ. ಚೆನ್ನಾಗಿಟ್ಕೊಂಡಿದ್ದಾರೆ. ಅಲ್ಲಿ ಬಿಡಿ ಶಂಕರೇಗೌಡರು ಸಹ ಆಗಮಿಸಿದ್ರು. ತೆಂಗಿಗೆ ಇತ್ತೀಚೆಗೆ ಹರಳುಪ್ಪನ್ನು ಹಾಕಿದ್ವಿ, ಇಳುವರಿ ಚೆನ್ನಾಗಿ ಬಂತು, ಯಾಕೋ ಕೈ ಬಿಟ್ಬಿಟ್ವಿ, ಆ ಬಗ್ಗೆ ಕೆಲವೊಬ್ಬರು ಏನೇನೋ ಹೇಳಿದ್ರು ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ರು. ಪುರದಮ್ಮ ದೇವಸ್ಥಾನದ ಹತ್ರ ಕ್ವಿಂಟಾಲ್ ಗಟ್ಟಲೆ ಹರಳುಪ್ಪು ಸಿಗುತ್ತೆ, ತಂದು ಬಳಸಿ ಅಲ್ಲೇ ಬಿಟ್ಟು ಹೋಗಿರೋರು ಇದ್ದಾರೆ, ನಾನು ಅದನ್ನು ಎತ್ಕೊಂಡು ಬಂದು ತೆಂಗಿನ ಮರಕ್ಕೆ ಹಾಕಿದ್ದೆ ಅಂತ ಅಂದ್ಕೊಂಡು ಬಿ ಡಿ ಶಂಕರೇಗೌಡರು ಹೇಳಿ ಅದರ ಪರಿಣಾಮವನ್ನು ಉಲ್ಲೇಖ ಮಾಡಿದರು. ನಾರಾಯಣ ಅವರು ಸಹ ಹರಳುಪ್ಪನ್ನು ತೆಂಗಿನ ತೋಟಕ್ಕೆ ಹಾಕಿ ಒಳ್ಳೆ ಪರಿಣಾಮವನ್ನು ಕಂಡರು, ಮತ್ತೆ ಯಾಕೋ ಕೈಬಿಟ್ರು. ಈಗ ಫಸಲು ಸಾಲ್ದಂತ ಅನಿಸುತ್ತೆ ಅವರ ತೋಟದಲ್ಲಿ. ಹಾಗೆ ಮಾತಾಡ್ತಾ ಇದ್ವಿ. ಹರಳುಪ್ಪನ್ನು ಹಾಕಬಾರ್ದಂತ ಎಲ್ಲೂ ಉಲ್ಲೇಖ ಇಲ್ಲ, ಹಾಕಬೇಕು ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಸಂಶೋಧನೆಗಳು ಸಹ ಈ ಬಗ್ಗೆ ಪುಷ್ಟೀಕರಿಸ್ತವೆ. ಉಪ್ಪಿನಲ್ಲಿ ಸೋಡಿಯಂ ಮತ್ತು ಕ್ಲೋರೈಡ್ ಪೋಷಕಾಂಶಗಳಿದ್ದಾವೆ. ಕೇರಳದಲ್ಲಿ ಅನೇಕ ರೈತರು ಹಾಗೆ ಕರಾವಳಿ ಪ್ರದೇಶದಲ್ಲಿ ಉಪ್ಪನ್ನು ತೆಂಗಿಗೆ ಹಾಕಿ ಅದರ ಪರಿಣಾಮವನ್ನು ಕಂಡಿರೋದಿದೆ. ಈ ಬಗ್ಗೆ ಸಂಶೋಧನೆಗಳು ಆಗಿದ್ದಾವೆ. ಬೆಳೆದ ಮರಗಳಿಗೆ 1 ಕೆಜಿ ಉಪ್ಪನ್ನು ಧಾರಾಳವಾಗಿ ಕೊಡಬಹುದು. ವರ್ಷದಲ್ಲಿ 2 ಸಾರಿನೂ ಕೊಟ್ಕೋಬಹುದು, ಇಲ್ಲ 4 ಸಾರಿ ಅರ್ಧರ್ಧ ಕೆಜಿ ಕೊಟ್ಕೊಂತ ಹೋದರೆ ಖಂಡಿತವಾಗಿಯೂ ತೆಂಗಿನ ಮರಗಳಿಗೆ ಉಪ್ಪು ಕೊಡೋದ್ರಿಂದ ಅನುಕೂಲ ಆಗ್ತದೆ. ಹರಳುವುದರದು ಕಡಿಮೆ ಆಗುತ್ತೆ, ತೆಂಗಿನ ಕಾಯಿಗಳ ತೂಕ, ಕೊಬ್ಬರಿಯ ತೂಕವು ಹೆಚ್ಚಾಗುತ್ತೆ, ರೋಗ ಕೀಟಗಳ ಬಾಧೆನೂ ಕಡಿಮೆ ಆಗ್ತದೆ. ಇದರಂತೆ ಬೇವಿನ ಹಿಂಡಿಯನ್ನು ತೆಂಗಿನ ಮರಗಳಿಗೆ ಪೂರೈಕೆ ಮಾಡೋದ್ರಿಂದ ಮರಗಳಿಗೆ ಅಷ್ಟು ಸುಲಭವಾಗಿ ರೋಗಗಳು ಕಾಣಿಸಿಕೊಳ್ಳೋದಿಲ್ಲ, ಮರಗಳ ಆರೋಗ್ಯನೂ ಸುಧಾರಣೆ ಆಗುತ್ತೆ. ರೈತ ಬಾಂಧವರೇ, ಈ ರೀತಿಯ ಪರಿಸರ ಪ್ರಿಯ ಕ್ರಮಗಳು ಬರೀ ತೆಂಗಲ್ದಲ್ಲನೇ ಅಡಿಕೆ ಮತ್ತಿತರ ಬೆಳೆಗಳಲ್ಲೂ ಪರಿಣಾಮಗಳನ್ನು ಉಂಟು ಮಾಡ್ತವೆ. ಆದಷ್ಟು ಕಡಿಮೆ ಖರ್ಚಿನ ಪರಿಸರ ಪ್ರಿಯ ತತ್ವಗಳನ್ನು ನಿಮ್ಮ ಬೆಳೆ ಉತ್ಪಾದನೆಯಲ್ಲಿ ಬಳಸ್ಕೊಳ್ತಾ ಇರಿ. ಖರ್ಚುಗಳನ್ನು ಕಡಿಮೆ ಮಾಡಿದರೆ ಕಡಿಮೆ ಆದಾಯ ಸಿಕ್ಕರೂ ನೀವು ಸಂತೃಪ್ತಿಗಳಾಗಿರ್ತೀರಿ. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೋ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾ ವಿಜಯ್ ಅಂಗಡಿ. ಆಕಾಶವಾಣಿ ಹಾಸನ, ಈಗ ಸಮಯ 7:26. ನಮ್ಮ ಮುಂದಿನ ಕಾರ್ಯಕ್ರಮ ಗೀತ ಗಾನ. ಗೀತಗಾನ ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ. ಇಂದಿನ ಗೀತಗಾನ ಕಾರ್ಯಕ್ರಮದಲ್ಲಿ ಆಲಿಸಿ ಪರಿಸರ ಗೀತೆಗಳು. ಗೀತಗಾನದಲ್ಲಿ ಮೊದಲಿಗೆ ಕೇಳಿ ಮಹಾಬಲಿಮೂರ್ತಿ ಕೂಡ್ಲಿಕೆರೆ ಅವರ ಸಾಹಿತ್ಯ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ. ಸರ್, 50,000 ಅಡ್ವಾನ್ಸ್, ಆದ್ರೆ ಇಷ್ಟು ಕ್ಯಾಶ್ ನಾವು ತಂದಿಲ್ಲ. ಇವತ್ತು ಬ್ಯಾಂಕ್ ಕೂಡ ಬಂದ್ ಪರಿಹಾರ ಇದೆ, ಡಿಜಿಟಲ್ ಪೇಮೆಂಟ್ ನ ಸುಲಭದ ಡೋಸ್. ಅರೆ ಅರೆ, ಹೆದರಬೇಡಿ, ಎಚ್ಚರಿಕೆಯಿಂದ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಫೋನ್ ಇಲ್ಲಿ ಕೊಡಿ, ಇಲ್ಲಿ ಫೋನ್ ಇಡಿ. ಡಿಜಿಟಲ್ ಪೇಮೆಂಟ್ ನಿಂದ ವ್ಯವಹಾರ ಮಾಡಬಹುದು, ಸುಲಭ, ಸುರಕ್ಷಿತ ಮತ್ತು ತ್ವರಿತ. ನಾನಿವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು ಯಾಕೆಂದ್ರೆ RBI ಹೇಳುತ್ತೆ ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಒಡಲಿ ನಾಳ ಕಾಡನ್ನು ಒಕ್ಕೆ ಬಿಕ್ಕು ಮುಖದ ತುಂಬ, ಅಯ್ಯೋ ನೋಡು ಮನುಜ ಭೂಮಿ ಅಳುತ್ತಲಿರುವಳೋ. ಕೈಕಾರಿಕೆ ಕೊಳುವೆ ತೋಳು ಎತ್ತಿ ಕೆಸದ ವಿಷದ ಜ್ವಾಲೆ, ಜಾಲದಲ್ಲಿ ಸಿಲುಕಿ ಭೂಮಿ ನರಳುತ್ತಿರುವಳೋ. ಒಡಲಿನಾಳ ಕಾಡ ನೋವು ಬೊಕ್ಕೆ ಬಿಕ್ಕು ಮುಖದ ತುಂಬ, ಅಯ್ಯೋ ನೋಡು ಮನುಜ ಭೂಮಿ ಅಳುತ್ತಲಿರುವಳೋ. ಹಸಿರು ಸೀರೆ ತೊಟ್ಟು ರತಿಯ ಚಲುವು ತುಂಬಿದಂಗ ತೊನೆದು ಮೆರೆದ ಇಳೆಯು ನೋಡು ಇಂದು ಪಂಜೆಯಾದಳು ಕಾಡ ಕಡಿದು ನಾಡು ಮಾಡುವ ನಾಗರಿಕತೆಗೆ ಸಿಲುಕಿ ಎಳವೆಯಾದಳು ಭೂಮಿ ಎಳವೆಯಾದಳು ಓಡಲಿನಾಳ ಕಾಡ ನೋವು ಒಕ್ಕೆ ಬಿಕ್ಕು ಮುಖದ ತುಂಬ ಅಯ್ಯೋ ನೋಡು ಮನುಜ ಭೂಮಿ ಅಳುತ್ತಲಿರುವಳ್ಳೋ